ಹಾಗೂ ರತ್ನಮ್ಮ ಅವರು. ಇಲ್ಲಿ ಒಂದು ವಿಶೇಷ ಏನು ಅಂದರೆ, ಚಂದ್ರಶೇಖರ್ ಮೂರ್ತಿ ಅವರು SSLC ವರೆಗೆ ವಿದ್ಯಾಭ್ಯಾಸ ಮಾಡಿದ್ರು, ಆಮೇಲೆ ಕೃಷಿ ಕೆಲಸವನ್ನು ಕಲಿತುಕೊಂಡು ಶುರು ಮಾಡಿದ್ರು. ಆ ನಂತರದಲ್ಲಿ ಸ್ವಲ್ಪ ಒಂದು ಆರೋಗ್ಯದ ಏರ್ಪೇರಾಯಿತು ಚಂದ್ರಶೇಖರ್ ಮೂರ್ತಿ ಅವರಿಗೆ. ಅವರ ಶ್ರೀಮತಿ ರತ್ನಮ್ಮ ಅವರು ಸ್ವಾಭಿಮಾನದಿಂದ ಸ್ವಯಂ ತಾವೇ ಎಲ್ಲವನ್ನ ನಿರ್ವಹಿಸೋದ್ರ ಮೂಲಕ ಕೃಷಿಯಲ್ಲಿ ಯಶಸ್ಸನ್ನ ಗಳಿಸಿದ್ದಾರೆ. ಅವರ ಒಂದು ಯಶಸ್ಸಿನ ಕಥೆಯನ್ನ ನಿಮಗೆ ಹೇಳಬೇಕು ಅಂತ ಅನ್ನಿಸ್ತು, ಹಾಗಾಗಿ ಅವರನ್ನ ಈ ಕಾರ್ಯಕ್ರಮದಲ್ಲಿ ಮಾತಾಡಿಸ್ತಾ ಇದ್ದೀವಿ. ಡಿ ಚಂದ್ರಶೇಖರ್ ಮೂರ್ತಿ ಹಾಗೂ ರತ್ನಮ್ಮ ಅವರೇ, ಇಬ್ಬರಿಗೂ ನಮಸ್ಕಾರ. ನಮಸ್ಕಾರ. ದೊಡ್ಡಕಾಟೂರಿನಲ್ಲಿ ಚಂದ್ರಶೇಖರ್ ಮೂರ್ತಿ ಅವರೇ, ಎಷ್ಟು ಭೂಮಿ ಇದೆ ನಿಮಗೀಗ? ನಮಗೆ ಇವಾಗ 9 ಎಕರೆ. 9 ಎಕರೆ ಇದೆ. ನೀವು SSLC ವರೆಗೆ ಓದಿದ್ರಿ, ಆಮೇಲೆ ಕೃಷಿ ಪ್ರಾರಂಭ ಮಾಡಿದ್ರಿ. ಆ ಕಾಲದಲ್ಲಿ ಏನೆಲ್ಲ ಬೆಳೀತಾ ಇದ್ರು? ಅವಾಗ ಕಡಲೆಕಾಯಿ, ಹತ್ತಿ, ರಾಗಿ, ಜೋಳ, ಎಳ್ಳು, ಹಸಿರು, ಅಲಸಂದೆ. ಎಷ್ಟು ಜನ ಮಕ್ಕಳು ನೀವು ನಿಮ್ ತಂದೆಗೆ? ನಮ್ಮ ತಂದೆಗೆ 3 ಜನ ಗಂಡ್ ಮಕ್ಕ, 5 ಜನ ಹೆಣ್ಮಕ್ಕ. ನೀವೆಷ್ಟನೇವ್ರು? ನಾನು 7ನೇ. ಕೊನೆಯ ಮಗ, ಕಿರಿಮಗ. ಕಿರಿಮಗ, ಪ್ರೀತಿ ಜಾಸ್ತಿ. ಸರಿ, ಆಗ ಇದೆಲ್ಲ ಬೆಳೀತಾ ಇದ್ರಿ, ಹಾಗು ಈಗ ಎಷ್ಟು ಭೂಮಿಯಲ್ಲಿ ಒಂದು ವಿಸ್ತೀರ್ಣ ಬದಲಾವಣೆ ಆಗಿದೆ, ಬೆಳೆಗಳ ಬದಲಾವಣೆ ಆಗಿದೆ, ಏನನ್ಸುತ್ತೆ ನಿಮಗೆ ಆಗ ಇದ್ದ ಪರಿಸ್ಥಿತಿಗೂ ನೀವು ಈಗಿರುವಂತಹ ಪರಿಸ್ಥಿತಿಗೂ? ಯಾರಾದರೂ ಇವತ್ತೊಂದು ದಿನ ಯೋಚನೆ ಮಾಡಿದ್ರೆ ಒಂದೆಲ್ಲ ಒಂದಿನ ಚಂದ್ರಶೇಖರ್ ಮೂರ್ತಿ ಹಿಂಗೆ ಮಾಡ್ತಾನೆ ಅಂತ ಅನ್ಕೊಂಡಿದ್ರ? ಇಲ್ಲ ಸರ್, ಎಲ್ಲ ಆಳುಗಳು ಕಟ್ಕೊಂಡು ಮಾಡಿಸ್ತಿರು ನಮ್ಮ ತಂದೆ ನಮ್ಮಣ್ಣ. ನಾವಂತೂ ಹೋಯ್ತಿತ್ತಿಲ್ಲ, ಓದಕ್ಕೆ ಹೋಯ್ತಿನ. ಈಚೆಗೆ ನಾವು ಕಲಿತ ಮೇಲೆ ನಮ್ಮ ಸ್ವಂತ ಆರಂಭ ಮಾಡ್ಕೊಂಡು ಮದುವೆ ಮಾಡ್ಕೊಂಡಿದ್ ಯಾವ ವಯಸ್ಸಿಗೆ ನಿಮ್ದು? ನಮ್ದು 25ನೇ ವರ್ಷ. ರತ್ನಮ್ಮ ಅವ್ರಿಗೆ ಎಷ್ಟು ವರ್ಷ ಆಗ? 18 ವರ್ಷ. ಗೊತ್ತಿದ್ದು ಹುಡುಗಿನ? ಅಕ್ಕನ ಮಗಳೇ ಸರ್. ಅಕ್ಕನ ಮಗಳೇನಾ? ಹಾಗಾಗಿ ನೀವು ಇಷ್ಟಪಟ್ಟು ಮಾಡ್ಕೊಂಡ್ರಿ. ಈಗ ರತ್ನಮ್ಮ, ನಿಮ್ಮನ್ನ ಕೈ ಹಿಡ ದಿವಸದಿಂದ ನಿಮ್ಮ ಬೇಕು ಬೇಡಗಳು ಎಲ್ಲಾನು ನೋಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕೃಷಿಯನ್ನ ನಿಮ್ಮ ಕೈ ಸೋತಾಗ ಅವರು ಕೈ ಹಿಡಿದು ಮುಂದೆ ನಡೆಸಿದ್ದಾರೆ ಅಲ್ವಾ? ಆರಂಭ ಕಲಿಸ್ತದೆ ನಮ್ಮ ನಿಮಗೆ ಆರಂಭ ಕಲಿಸ್ತವ್ರ ಅವರಾ? ಹೌದಾ? ಓ, ಇದು ಆರಂಭನೇ ಮಾಡ್ತಾ ಇತ್ತಿಲ್ಲ ಸರ್. ಏರ್ ಕಟ್ಟದೆ ಗೊತ್ತಿರಲಿಲ್ಲ, ಹೋಗ್ತಾನೆ ಇರ್ಲಿಲ್ಲ ಹೊಲದ ಕಡೆ. ಹೌದಾ? ಓಹೋ, ಚಿಕ್ಕ ಮಗ ಅಂದ್ರೆ ಅಷ್ಟೊಂದು ಪ್ರೀತಿ. ಸರಿ ಸರಿ ಸರಿ. ಗೊತ್ತಿತ್ತಾ ಈ ರತ್ನಮ್ಮಂಗ್ ಈ ತರ ಕೆಲಸ ಎಲ್ಲ ಗೊತ್ತು ಅಂತ ಮದುವೆ ಆಗುವಾಗ ನಿಮಗೆ? ಗೊತ್ತಿತ್ತು ಅವ್ರ ಮನೆಯಲ್ಲಿ ಹೋಯ್ತಿನಲ್ಲ ಸರ್. ಆಗ ಅಲ್ಲಿ ಆರಂಭ ಮಾಡಿಸೋದು ಎಲ್ಲ ಊಟ ತಕೋಯ್ತಿರಲ್ಲ ನೋಡಿ. ನೋಡಿದ್ರೆ ನೀವು ಜಮೀನು ಉಳಿಸ್ಬೇಕಾದ್ರೆ ಇಂಥವಳೆ ನಾನು ಹೆಂಡತಿ ಆದ್ರೆ ಒಳ್ಳೇದು ಅನ್ನಿಸ್ತು ನಿಮ್ಗೆ ಅಲ್ವಾ? ರತ್ನಮ್ಮ ಹೇಳಿ, ಮದ್ವೆ ಆದಾಗ ಎಷ್ಟು ವರ್ಷ ನಿಮ್ಗೆ? ಮದುವೆ ಆದಾಗ 18 ವರ್ಷ. ಈಗ ಚಂದ್ರಶೇಖರ್ ಮೂರ್ತಿ ಅವ್ರು ಹೇಳ್ತಾ ಇದ್ರು, ಆವಾಗ್ಲೇನೆ ಹುಡುಗಿ ಆದಾಗ್ಲೇನೆ ನೀವು ಕೃಷಿ ಕೆಲಸಗಳೆಲ್ಲ ಮಾಡ್ತಾ ಇದ್ರಿ ಅಂತ ಹೇಳಿ, ಆ ವಯಸ್ಸಲ್ಲಿ ಏನೆಲ್ಲ ಮಾಡ್ತಾ ಇದ್ರಿ ನೀವು? ಆವಾಗ ನಾನು ಚಿಕ್ಕ ವಯಸ್ಸು ಊಟ ತಕೋಯ್ತಾ ಇದ್ದೀನಿ, ನಮ್ ತಂದೆ ಬಂದ್ಲಿ ಊಟ ತಕೋಗಿ ಕೊಡೋದು ಆಳುಗಳಿಗೆ, ಕೊಟ್ಬಿಟ್ಟು ಬಂದ್ಬಿಡೋದು, ತಿರ್ಗಾ ಇಟ್ ಬೇಕು ಅಂದಾಗ ಕಾಪಿ ಗಿಪ್ಪಿ ತಕೋಗೋದು, ಬರೀ ಊಟ ಸಹಾಯ ಮಾಡ್ತಾ ಇದ್ದೀನಿ ನಾನು ನಮ್ಮ ತಂದೆ ಮನೇಲಿ. ಆಮೇಲೆ ಆಮೇಲೆ ಬೆಳೀತಾ ಬೆಳೀತಾ ಚಿಕ್ಕವರಾಗಿದ್ದಾಗ ಹಂಗೆ ಕೊಡ್ತಿರು ಸುಮಾರು ಪಡ್ಡೆ ಆದ್ಮೇಲೆ 12 ವರ್ಷ ತುಂಬಿದ್ಮೇಲೆ ಊಟ ತಕೋಗಿ ನೀನು ಅಲ್ಲೇ ಆಳುಗಳ ಜೊತೆ ಕೆಲಸ ಮಾಡಿಸು, ಇವತ್ತು ನಿಮ್ಮ ಅಣ್ಣ ಅವ್ರು ಗದ್ದೆಗೋಯ್ತಾರೆ, ಒಮ್ಮರುಗಳಿತಾವ್ ಗದ್ದೆ ಇರೋದು ಅಲ್ಲಿಗೆ ಹೋಯ್ತಾರೆ ಅಂದ್ರೆ ಆಳುಗಳು ಕಟ್ಕೊಂಡು ಮೆಣಸಿನ ಕೊಯ್ಯೋದು, ಹತ್ತಿ ಎತ್ತದು, ಎಲ್ಲಾನು ಮಾಡಿಸಿ ಗಾಡಿ, ಎತ್ತಿನ ಗಾಡಿ ಅದವ, ಅದಕ್ಕೆ ತುಂಬಿ ಚೀಲ ಗೀಲ ತುಂಬ್ತಿತ್ತಿಲ್ಲ ನಾವು, ಕುಯ್ಕ ಬರೋದು ಪುಟ್ಟಲ್ಲೇ ಸುರಿಯೋದು ಗಾಡಿಗೆ ಸುರಿಯೋದು. ಹಂಗ ಒಂದ್ ಗಾಡಿ ಕೊಟ್ಟು ಕಳಿಸ್ಬಿಟ್ರ ತುಂಬಿ ಹುಡುಗರ್ಗ ಆಳ್ಗ ಆಳು ಊಡೋರು ಆಳೆ ನಮ್ಮಣ್ಣದಿರಲ್ಲ, ಅವ್ರು ತಗೊಂಬಂದು ಕೊಟ್ಟಾರ್ಕ ಎತ್ಬಿಟ್ಟು ಲಿಫ್ಟ ಕೆಡಗ್ಬಿಟ್ಟು ಬಂದ ಬರ ಗಂಟೆ ಕೂದು ನಾವು ಒಂದ್ ಟಾರ್ಪಲ್ ಸುರಿಯೋದು, ಅದ ತುಂಬಿ ತಿರ್ಗ ಗಾಡಿಗೆ ಹಾಕೋದು. ಏನಾರ ಮಳೆ ಮಧ್ಯೆ ಬಂದ್ರೆ ಬಂದ್ಬಿಡ್ತೀನಿ ಕುಯ್ಯಕ್ಕೈತಿತ್ತಿಲ್ವಲ್ಲ, ಕಾಲ್ಗೆಲ್ಲ ಮುಣ್ಣತ್ಕತ್ತಿತ್ತಿಲ್ಲ, ಆಗ ಬರ್ದೇವರ ಸಾಯಂಕಾಲ ಗಂಟು ಮಾಡ್ಬಿಟ್ಟು ಕೊನಲ್ಲಿ ನಾವು ಗಾಡಿ ಮೇಲೆ ಬರ್ತಿದ್ದು. ಅಲ್ಲ, ಬೇರೆಯವ್ರು ಮಾಡುತ್ತಿದ್ದಕ್ಕಿಂತ ಡಬಲ್ ಕೆಲಸ ನೀವು ತೆಗಿಸ್ತಾ ಇದ್ರಂತಲ್ಲ ಹೆಂಗೆ? ಅದು ನಮ್ಮ ಅಣ್ಣ ಅವರು ಹೋದ್ರ ಇವರು ಏನು ಉಪಯೋಗ ಮಾಡ್ತಿತ್ತಿಲ್ಲ ಹುಡುಗರಿಗೆ, ಎಲ್ಲ ಬರೀ ಹೆಣ್ಣು ಹುಡುಗರು ಎಲ್ಲ ಚಿಕ್ಕ ವಯಸ್ಸು. ಆಗ ಅವ್ರಿಗೆ ಏನ್ ಮಾಡ್ತಿದ್ನೋ ನಾವು ಅಕ್ಕಿ ಎಳ್ಳು ಬೆರೆಸ್ಕೊಡೋದು, ಬೆಲ್ಲ ತಕೋಗೋದು, ಎಲ್ರಿಗೂ ಹಂಚ್ಬಿಡೋದು. ಇಪ್ಪಟ್ಟು ನಮ್ದಲ್ಲೋ ಈ ಜವಾಬ್ದಾರಿ, ನಮ್ಮ ಅಣ್ಣದಿರ್ಗಿಂತ ನಾನೇ ಮುಂದ್ ಬರ್ಬೇಕು ಅನ್ನೋ ಆಸೆ ಉಟ್ಬಿಡ್ತಿರ್ ನನ್ಗೆ ಮಾಡ್ಬೇಕು. ನಮ್ಮ ಅಪ್ಪಾಜಿ ಒಡೆದ್ ಬಿಡ್ತಿರು ಏಟ, ಜಾಸ್ತಿ ಕೆಲಸ ಮಾಡಿಸ್ತಿದ್ದವ್ರಿಗೆ ಏನ್ ಮಾಡ್ತೀರಿ ಆಳುಗಳಿಗೆ ದುಡ್ಡು ಲೇಸ್ಟ್ ಅಲ್ವಾ ಅನ್ಕೊಂಡು. ಅದಕ್ಕೆ ಏನ್ ಮಾಡ್ತಿದ್ದೆ ಇವ್ರು ಹಿಂಗ್ ಹೊಡಿಸ್ಕೊತಾರಲ್ಲ ಮಾಡಿದಿರು, ನಮ್ಗೆ ಏಟ್ ಹೊಡಿಸ್ಕೊಬಾರ್ದು ನಾನು ಅನ್ಬಿಟ್ಟು ಅಕ್ಕಿ ಎಳ್ನೆ ತುಂಬಕೊಂಡಿದ್ದೀನಿ ಐಡಿಯಾ ಮಾಡ್ತಾ ಇದ್ರಿ. ಒಂದ್ ಸೇರ್ ಅಕ್ಕಿಗ ಎರಡ್ ಪಾವ್ ಎಳ್ ಬೆರೆಸ್ಕೊಂಡ್ ಹೊಂಟಾಯ್ತಿದ್ವಿ. ಚೀಲ್ ಗಟ್ಲಲ್ಲಿ ಮಡಕ್ತಿರು ಎಳ್ಳೆ ಕುದಿಸ್ತಕ್ಕಿ ಮೂರ್ ಮೂಟ ನಾಲ್ಕು ಮೂಟ ಮಡಕ್ತಿರು ತುಂಬಕೊಂಡೋಗೋದು ಗುಟ್ಟಾಗಿ. ಇದೇನ ಮುಳ್ಳು ಅಂದ್ರೆ ಏನಿಲ್ಲ ಅಪ್ಪಜಿ ಅನ್ಬಿಟ್ಟು ಆಗ ಎಲ್ರು ಸಾಲಗ್ ನಿಲ್ಸ್ಬಿಟ್ಟು ಕುಣಿಸ್ಬಿಟ್ಟು ಹಂಚ್ಬಿಟ್ಟು ಇದು ಮಧ್ಯಾಹ್ನಕ್ಕೆ ತಿರೋಗ್ಬಿಡ್ಬೇಕು ಅತ್ತಿ ಅಂದ್ರೆ ಹಂಗೆ ಎತ್ತು ಬಿಡ್ತಿದ್ವು. ಅಯ್ಯ ಮೆಣಸೆ ಹಣ್ಣು ಅಷ್ಟೇ ಹಂಗೆ ಕುಯ್ತಿರು ಕುಯ್ಸ್ಕ ತಗ ಬಂದು ಅದೇನೋ ಆ ರತ್ನಿ ಹೋದ್ರ ಎರಡ್ ಗಾಡಿ ಮೆಣಸೆ ಹಣ್ಣು ಬತ್ತವ ಅತ್ತಿವ ಎರಡ್ ಗಾಡಿ ಬತ್ತದ ನೀ ಗಜ ಹೋದ್ರು ಬರಲ್ಲ ಮರೆ ಹೋದ್ರು ಬರಲ್ಲ ಬಸರಜಿ ಹೋದ್ರು ಬರಲ್ಲ ಶಿವಣ್ಣ ದಡಿಯಾ ಅಂತ ಬೈತಿರು ನಮ್ಮಣ್ಣ. ಐದ್ ಜನ ದಿಂದ್ಲವ ನಾನು ಅಂದಿರಲಿ ಸರಿ ಸರಿ ಸರಿ ನನ್ನಿಂದ ಒಬ್ಬ ತಮ್ಮ ಒಬ್ಬ ತಂಗಿ. ಈಗ ಚಂದ್ರಶೇಖರ್ ಮೂರ್ತಿ ಅವ್ರನ್ನ ನೀವು ಮದ್ವೆ ಆದಾಗ ಗೊತ್ತಿತ್ತು ನಿಮಗೆ ಇವ್ರಿಗೆ ಏನು ಕೃಷಿ ಬರಲ್ಲ ಅಂತ? ಬರಲ್ಲ ಅನ್ನೋದು ಗೊತ್ತಿತ್ತಿಲ್ಲ, ಆಮೇಲೆ ಗೊತ್ತಾಯ್ತು. ನಲ್ಲಿ ಮದುವೆ ಆದ್ಮೇಲೆ ಗೊತ್ತಾಯ್ತು ಕೂಲಿಗೆ ಹೋಯ್ತೀನಿ ಅಂದಿ ನಾನು. ಗಣಿಗೆ ಹೋಯ್ತೀನಿ, ಗಣಿ ಇತ್ತು ನಮ್ ದೊಡ್ಡ ಕಟ್ರಲ್ಲಿ, ಗಣಿಗೆ ಹೋಯ್ತೀನಿ ನಾನು ಅಂದೆ. ಅದಕ್ಕಂದ್ರು ದೊಡ್ಡ ಕುಟುಂಬ ನಿಂದು ಬೇಡ ಆಡ್ಕತ್ರ ಏನ ಮಾಡೋದು, ಸುಮ್ಗಿರ ಹೊಲದಲ್ಲಿ ಮರವ ಅನ್ಬಿಟ್ಟು ಮರ ಮಾರ್ಬಿಟ್ಟು ಜೀವನ ಮಾಡಕ ರೆಡಿ ಮಾಡಿದ್ರು. ಇವರು ಮೊದಗು ಮುಂಚೆ ವರ್ಸು ಮೊದೋ ವರ್ಷ ಅಂತ ಭಾಗ ತಗೊಬಿಟ್ಟಿರು. ಈಗ ಏನ ಮಾಡೋದು ಅನ್ನೋತ್ಕ ಸುಮ್ಗಿರು ಹೊಲದಲ್ಲ ಮರಗಳು ಮಾರ್ಬಿಡೋದು ಜೀವನ ಮಾಡೋದು ಅಂದ್ರು. ಅವು ಎಷ್ಟು ಚಿನ್ನ ಗಂಟೆ ಬಂದವು ಆಗ ಮಕ್ಕಳೇ ಆಗಿತ್ತಿಲ್ಲ. ಆಗ ಆಯ್ತು ಅನ್ಬಿಟ್ಟು ಸುಮ್ಮನೆ ಇದ್ದು ಕೊನಲ್ಲಿ ಒಂದ್ ಜೊತೆ ಎತ್ತು ಮಾಡ್ಕೊಬಿಟ್ಟು ಆರಂಭ ಮಾಡೋದ್ ಕಲೀರಿ, ಇವೆಲ್ಲ ಚಂದಿಲ್ಲ, ಹೊಲಗಳೆಲ್ಲ ಮಾಳ ಬಿದ್ದವ, ನಾವು ಹಿಂಗ್ ಹೋದ್ರ ಆಡ್ಕತ್ತಾರ ಅಂತಿದ್ದಾರೆ, ಹಂಗ್ ಹೋದ್ರು ಆಡ್ಕತ್ತಾರ ಅಂತಿದ್ದಾರೆ, ಈಗ ಹಂಗೆ ಮಾಡೋದು ಅಂತಲೇ ಆಗ ಒಂದ್ ಜೊತೆ ಎತ್ತ ಕಿವಿ ಹೊಲ ಕಳಿಸ್ಕೋಗಿ ಬರೀ 200 ರೂಪಾಯಿಗ ಗಿರುಗಿಟ್ಟು ಒಂದ್ ಜೊತೆ ಕಡಿಸ್ತಕ ಬಂದ್ರು. ಆಗ ಹೆಚ್ಚಿಗೆ ರೈಟ್ ಇಲ್ಲ ದನಗಳಿಗೆ, ಈಗ 30 ವರ್ಷ 40 ವರ್ಷದಲ್ಲಿ ಆಗ ತಕ ಬಂದ್ರು, ತಗ ಬಂದು ಇಪ್ಪಟ್ ಕಟ್ಟಿ ಅಂದಿ ಬರಲ್ಲ ಏರ್ ಕಟ್ಟದು, ಈಗೇನು ಮಾಡೋದು ಬನೀಲಿ ನಮ್ಮ ಅಣ್ಣದಿರ್ ಕಟ್ಟದ್ ನೋಡಿನಿ ಅಂದ್ಬಿಟ್ಟು ಇವಳ ಕೈಲಿ ನಗ ಏರ್ಸ್ಕೊಂಡು ನೇಗಲ್ ಹಾಕಸ್ಕೊಂಡು ಓದಿ ಹೋಯ್ತಲೆ ಅದಂಗೆ ತೋರಿಸ್ಕೊಡುಮಂತ ಅಂದ್ರು. ಆಗ ಹಿಂಗ್ ನಿಲ್ಸಿ ನೇಗಲ ಅಂದ್ಬಿಟ್ಟು ನಿಲ್ಸ್ಕೊಂಡು ಏರ್ ಕಟ್ಟಿ ಕಟ್ಕೊಟ್ಟಾಗ ಕಡ್ದ ಕಟ್ಕೊಟ್ಬಿಟ್ಟಿದ್ವಿ ಮೇಲೆ ಬರಂಗ. ನಾಟಕ ಹೋಯ್ತಿತ್ತಿಲ್ಲ ಆರಂಭ, ಆಗ ಅಲ್ಲೊಂದ್ ಗಂಡು ಹೋಯ್ತಿತ್ತು ಲೋಕಸುಬ್ಬ ಇಲ್ಲಿ ಅಂದಿ ಬತ್ತು ಬತ್ಲೆ ಇದಂಗೆ ಏರ್ ಕಟ್ಟದು ಸಿ ಕಟ್ಟಿ ಒಸಿ ಒಳಕ ನೇಗ್ಲು ಹೋಯ್ತಾ ಇಲ್ಲ ನಾನ್ ಕಟ್ಕೊಟ್ಟಿ ಅಂತಲೇ ನೇಗ್ ನಡ್ಕೊಂಡು ಆಗ ಕಟ್ಟಿ ಬಿಟ್ಕೊಡ್ತು. ಆಗ ಹಿಂಗ್ ಅಣ್ಣ ಚಂದ್ರಣ್ಣ ಇನ್ನೂ ನೀನು ಆರಂಭನೆ ಕಲ್ತಿಲ್ವ ಅನ್ಬಿಟ್ಟು ನೇಗ್ ನಡ್ಕೊಂಡೈತು. ಅದು ಆತವಳಿಂದ ಇವರೇ ಮಾಡ್ತೀವಿ ಅಂತೂ ಅಲ್ಲಿಂದ ಶುರುವಾಯ್ತು ಚಂದ್ರಣ್ಣಂದು ಕೃಷಿ ಕೆಲಸ. ಅಷ್ಟಿನ ಗಂಟೆ ಹೊಲಕ್ಕೆ ಹೋಗಿಲ್ಲ ಅವರು. ಅಲ್ಲ ರತ್ನಮ್ಮ, ಈಗ ನಿಮ್ ಊರಲ್ಲಿ ನೀವು 40 ವರ್ಷದಿಂದ ಹಿಂಗ್ ಮಾಡಿದವರು ಈಗ ಎತ್ತಿನ ಗಾಡಿ ಓಡ್ಕೊಂಡು ಮುಂದ್ಗಡೆ ಎರಡು ಹಿಂದ್ಗಡೆ ಮೂರು ಕಟ್ಕೊಂಡು ಒಂದ್ 5 ದನ ಅಟ್ಕೊಂಡು ಗಾಡಿ ಓಡ್ಕೊಂಡು ಹೋಗ್ತಿರಂತಲ್ಲ, 8 ರಸು ದನ ಎಡೆತ್ ಸೇರ್ಸಿ ಗಾಡಿ ಓಡ್ಕೊಂಡು ಹೋಗ್ತಿರಿ. ಎಷ್ಟು ವರ್ಷದಿಂದ ಹಿಂಗ್ ಗಾಡಿ ಹೊಡಿತಾ ಇದ್ರಿ? ಈಗ 2 ವರ್ಷದಿಂದ. ಗಾಡಿ ಹೊಡೆಯೋದು 2 ವರ್ಷದಿಂದ ಕಲ್ತ್ಕೊಂಡದ ಯಾತಕ್ಕೆ ಅಂದ್ರ ನನ್ ಮಗನ್ಗ ಬಿದ್ದ್ಬಿಟ್ಟು ಕಾಲ್ಗ ಗಾರ ಹಾಕ್ಬಿಟ್ರು ದೊಡ್ಡ ಆಸ್ಪತ್ರೆಯಲ್ಲಿ. ಅವ ಇನ್ನು ಒಂದ್ ತಿಂಗಳ ರೆಸ್ಟ್ ಬೇಕಂತ ಕಣವ ಏನವ ಮಾಡೋದು ದನಗಳ ಮಾರಕ್ ಬಿಡಿ ಅನ್ನ ಅದಕ್ಕ ಮಾರಕದು ಇರು ನಾನ್ ಗಿಟ್ಟಾಗಿಲ್ವಾ ಅನ್ಬಿಟ್ಟು ಇವರು ಎಲ್ಲಾನು ಮಾಡಕದ್ದಾದಾಗ ಮಾರ್ಬಿಡವ ಅಂದ್ರು. ಅದಕ್ಕೆ ಬ್ಯಾಡಿ ಸುಮ್ಗಿರಿ ಉಳಿಸವ ಅನ್ಬಿಟ್ಟು ಬನ್ನಿ ಇಲ್ಲಿ ದನ ಇಂಥವ್ರಿಗೆ ಇಂಚೊರ್ಗ್ ಕಟ್ಟಿ ಅಂದ್ಬಿಟ್ಟು ಕಡ್ಸ್ಕೊಂಡು ಎತ್ಕೊಟ್ರೆ ಎತ್ತಿ ಹಿಡಿಯಕ್ಕ ಶಕ್ತಿ ಇಲ್ಲ ಇವ್ರಿಗೆ, ಅವು ಹೇಳ್ಕೋಗವ. ಆಗ ಬನ್ನಿ ಎದುರುಬೇಡಿ ನೀವು ಊರ ಅಂಕ ಕಡಿಸಿ ಆಚೆಗ್ ನಾನು ಹೋಯ್ತೀನಿ ಅನ್ಬಿಟ್ಟು ಆಚೆ ನಾನ್ ಕುತ್ಕೊತಿದ್ದಿ ಉಸಿ ಒಗ್ಗ ಗಂಟ. ಈಗ ಊರ ಅಂಕದಲ್ಲೇ ಹೊಟ್ಕೋಯ್ತೀನಿ ಮೊದಮೊದಲು ಊರ ಆಚೆಗ್ ನಾನು ಮಾಡ್ತೀನಿ ಊರಲ್ಲಿ ನೀವಿರಿ ಅಂತ ನೇಗಲ್ ತುಂಡ್ ತರ್ಕೊಡೋದು ಕೊಳ್ಳಿ ತಕ್ಕೋಗಿ ಗುಟ್ಟಾಗಿ ಗಾಡಿಗೆ ಏರೋದು ಇವ್ರ ಕೈಲಿ ಕಡ್ಸ್ಕೊ ಬರೋದು ನೇಗ್ಲಾಯ್ಸೋದು ಎಲ್ಲ. ರತ್ನಿ ಚಂದ್ರ ಮಾಡ್ದನ ಚಂದ್ರ ಇಷ್ಟು ಕೆಲಸ ಮಾಡೋದ್ ಕಲ್ತಿದ್ದಾನೆ, ಇನ್ಯಾರು ಮಾಡಿದವರು ಅವ್ರು ಮಾಡ್ದೆ ಇನ್ಯಾರಿದ್ದರು ಅಂದ್ರೆ ಓ ಹೋಗವ ನೀನೇ ಕಣ ಅನ್ನಾರು. ನಾನು ಇಲ್ಲ ಅನ್ಬಿಟ್ಟು ಸುಮ್ನೆ ಹೋಗೋದು ಇನ್ ಹೇಳ್ಕೊಂಡು ಹೆಂಗ್ ನಡ್ತಾರ ಒಬ್ರಿಗೊಬ್ರು ಅನ್ಬಿಟ್ಟು ಬೇಕಿಲ್ಲ ಅಲ್ವಾ ಕೆಲಸ ಆಗ್ತಾ ಇದೆ ಒಟ್ಟಿನಲ್ಲಿ. ನಮ್ಮನೆ ತುಂಬಬೇಕಲ್ಲ, ನಮ್ಮ ಮಕ್ಕಳೆಲ್ಲ ಚಿಕ್ಕವು, ವರ್ಷ ತುಂಬಕ್ಕ ಮುಂಚೆ ಮಕ್ಕಳು ಎಲ್ಲ ಹಿಂದಿನ ಗುಂಟೆ. ಈಗ ಹಿರಿ ಮಗಳ್ಗ ಎರಡು ಎಣ್ಣೆ, ಕಿರಿ ಮಗಳ್ಗ ಒಂದ್ ಹೆಣ್ಣು ಒಂದ್ ಗಂಡು, ಹಿರಿ ಮಗಳ ಮಗಳನ್ನೇ ಮಗನಿಗೆ ತಂದಿರೋದು. ಈಗ ಒಟ್ಟು 8 ರಾಸ್ತಿರುತ್ತೆ, 2 ಗಾಡಿ ಹೊಡೆಯೋದು, ಒಂದ್ ಕರ 9 ಇದ ಅದನ್ನು ಅಷ್ಟು ಎಲ್ಲ ಅಟ್ಕೊಂಡು ಹೋಗೋದು ಕಟ್ಟಾಕದು ಬುಟ್ಟಗ ಮೇಯಿಸ್ತಾರ ಮೇಯಿಸೋದು ಇಲ್ದರ ಕಟ್ ಹಾಕ್ಬಿಟ್ಟು ನಮ್ ಕೆಲಸ ಹೊಲದ ಕೆಲಸ ಮುಗಿತ್ಲೆ ಸಾಯಂಕಾಲ ಪುನಃ ಕರ್ಕೊಂಡ್ ಬರೋದು ತಿರ್ಗಾ ಅಟ್ಕೊಬಾರದು. ಪಾರಮುಲ್ ಹಾಕಿವಿ ಪಂಪ್ಸಟ್ಕ ಅವುಲ್ ಕೂದ ಅಡ್ಕದು. ಈಗ ಉಳುಮೆ ಆಮೇಲೆ ಹೇಳಿದ್ರಲ್ಲ ನೀವು ಸರಿಯಾಗಿ ನೇಗಿಲು ಊಡಿರ್ಲಿಲ್ಲ, ಉಳುಮೆ ಕಾರ್ಯನೂ ನೀವೇ ಮಾಡ್ತಿರಂತಿಲ್ಲ, ಅದನ್ ಬಗ್ಗೆ ಸ್ವಲ್ಪ ಹೇಳಿ. ಉಳದು ಅಂದ್ರ ಇಬ್ರಿಗೂ ಸರ್ತ ಬಿಡ್ತು ಒಂದ್ಸತಿ, ಆಗ ಈ ನಾಳೆ ಮೆಣಸಿನಪೈರ್ ಹಾಕ್ಬೇಕು ಎಲ್ರ ಸಂಕ ಅಂದ್ರೆ ಇವರಿಬ್ರು ಬಿದ್ದೋದ್ರಲ್ಲ ಏನೋ ಮಾಡೋದು ಅನ್ಬಿಟ್ಟು ಪಂಪ್ ಸೆಟ್ ನಲ್ಲಿ ನೇಗ್ಲು ನಗಾಯ್ತು ಗಾಡಿ ಕಟ್ಕೊಂಡ್ಮೇಲೆ ತಡು ಇದೊಂದು ಪಾತ ಉತ್ಬಿಟ್ಟು ಹೋದ್ರ ಒಂದ್ ಮೂರ್ನಾಲ್ಕು ಚಿನ್ನ ಬಿಟ್ಕೊಂಡು ಪಸ್ತ್ ಹಾಕ್ಬಿಡೋ ಇವ್ರ ಮನೆ ಕಂಡ್ರು ಅಂತ ಕೂತ್ಕೊಂಡ್ರದ್ದ ನಾವೇ ಹಿಂದೆ ಬಂದ್ಬಿಡ್ತೀವಿ ಅನ್ಬಿಟ್ಟು ಏರ್ ಕಟ್ಕೊಂಡು ನನಗ್ ನಾನೇ ಉತ್ತಿ ಅದ್ರ ಮೂರ್ ಜನಕ್ಕ ಇವ್ರು ಬಂದ್ರು ಇದು ಯಾರ ರತ್ನಿ ಆರಂಭ ಹೊಡೆದವ್ರು ಇದ ಅಂದ್ರು ಅಂದ್ಲೆ ಯಾ ಗಂಡು ಹೋಯ್ತಿತ್ತು ಕೆಲ್ಸಗಳ ಗಂಡು ಕರೆದು ಆಡಿಸ್ತಿ ಸರಿಯಾಗಿ ಓಡಿಸಾಕಿಲ್ವಾ ನ್ಯಾವಾಗಿ ಹಿಂಗ ಮಾಡೋದು ದಪ್ಪ ದಪ್ಪಾಗಿ ಹಿಡಿದ್ಬಿಟ್ಟ ನಮ್ ಬಿಡು ಅಂದ್ರು ಆಯ್ತು ಬಟ್ ನೀವು ಸಣ್ಣ ಓಡಿರಿ ಅನ್ಬಿಟ್ಟು ಅವ್ರ ಕೈಲಿ ಓಡಿಸ್ತಿ ಆಗ ಆಯ್ತು ಬಿಡು ಎಷ್ಟೋ ಇಷ್ಟು ಹೊಡೆದ್ರ ಇಷ್ಟು ಮಾಡನಲ್ಲ ಅಂದ್ರು ಇವ್ರು ಆಮೇಲೆ ಹೆಂಗ್ ನಡ್ತಿದ್ದಿ ಇದಕ್ಕೆ ಹಿಂಗ್ ನಡ್ದೆ ಅಂದ್ರು ನಾನೇ ಹೊಡೆದವಾಕ ಮಾಡಿ ಇಲ್ಲಿ ಯಾರು ಬಂದಾರ ಇಲ್ಲಿ ಅಂತ. ಚಂದ್ರಶೇಖರ ಮೂರ್ತಿ ಅವರೇ ನೋಡೋರ ಹೆಂಗ್ ಹೇಳ್ತಾ ಇದಾರೆ ರತ್ನಮ್ಮ ಒಟ್ನಲ್ಲಿ ನಿಮ್ಗೆ ಅಲ್ಲಲ್ಲಿ ಒಂದ್ ಚೋಕ್ ಕೊಡ್ತಾ ಇದ್ರು ಅಂತ ಹೇಳಿ. ಈಗ ನಿಮ್ಗೆ ಆರೋಗ್ಯ ಹಿಂಗಾಗಿ ತೊಂದರೆ ಆಗಿದ್ ಯಾವಾಗ? 88ರಲ್ಲಿ ತೊಂದರೆ ಆಯ್ತು, ಹಾರ್ಟ್ ವೀಕ್ ಆಯ್ತು. ಭಾರವಾದ ವಸ್ತುಗಳನ್ನ ಎತ್ತಬೇಡಿ, ಕಷ್ಟದ ಕೆಲಸಗಳನ್ನ ಮಾಡಬೇಡಿ ಅಂತ ಹೇಳಿದ್ರು. ಅವಾಗ ಯಾವ ರೀತಿ ಯೋಚನೆ ಬಂತು? ನೀವು ಜಮೀನೆಲ್ಲ ಮಾರಾಕ್ ಹೋಗೋಣ ಅನ್ಕೊಂಡ್ರ? ಇಲ್ಲ ಮಾರದ್ ಬೇಕಿಲ್ಲ, ನಾನು ಎಸ್ ಎಲ್ ಸಿ ಗಂಟು ಓದಿನಿಲ್ಲ, ಯಾವ್ದಾರ ಅಂಗಡಿಗೆ ಸೇರ್ಕೊಳ್ಳೋ ಅನ್ಕೊಂಡು ಆತ ಜೀವನಕ್ಕೆ ಹಂಗ್ ಮಾಡೋಣ ಅನ್ಕೊಂಡಿದ್ರಿ. ಆಗೇನಂದ್ರು ರತ್ನಮ್ಮ ಅಲ್ಲೋಗಿ ನೀವು 2,000 ಒಂದ್ 1,000 ತರದ ನಮ್ ಜಮೀನಲ್ಲೇ ಮಾಡಿದ್ರ ಆಯ್ತಲ್ಲ ಅನ್ಬಿಟ್ಟು ಆರಂಭ ಉಳುಮೆನೂ ಮಾಡಕ್ ಶುರು ಮಾಡಿದ್ರು. ರತ್ನಮ್ಮ ಈಗ ಇರೋ ಒಂದು 9 ಎಕರೆ ಪ್ರದೇಶದಲ್ಲಿ ನೀವು 2.5 ಎಕರೆ ಪ್ರದೇಶದಲ್ಲಿ 150 ತೆಂಗಿದೆ ಅಂತ ಹೇಳಿದ್ರಿ. ಇನ್ನೊಂದು 3 ಎಕರೆಯಲ್ಲಿ ಹತ್ತಿ ಹಾಕ್ತೀರಿ, ಅವರೇ ಹಾಕ್ತಾ ಇದೀರಿ, ಊಟಕ್ಕೆ ಬೇಕಾಗಿರುವಂತ ಭತ್ತ ಬೆಳ್ಕೋತೀರಿ, ಬೆಳ್ಕೋತೀರಿ, ಕೊಂಡದೇನಿಲ್ಲ. ಈ ಕುರಿಗಳು ಎಷ್ಟಿವೆ? ಕುರಿ ಆಗ 3 ರಲ್ಲಿ 30 ರಾಸಾಗಿದ್ವ. ನನ್ ಕಿರಿ ಮಗಳು ಮದುವೆ ಮಾಡ್ದು, ಆಗ ಇಪ್ಪಟ್ಟು ಇನ್ನೇನ ನಮ್ಗೆ ಚಿಂತೆ, ಏನೇನ ಆ ಮಗಳು ಕಳ್ದ ಈ ಮಗಳು ಕಳ್ದ ಇಪ್ಪಟ್ ದನ್ನಿ ಬೇಡ ಅನ್ಬಿಟ್ಟು ಮಾರಾಕ್ಬಿಟ್ಟಿದಿ. ಮಾರಾಕ್ಬಿಟ್ಟು ಹೋದ್ರ ಸರಿ ಕೊಟ್ಕ ದನ ಈಚೆ ಕಡಾಕ್ಬಿಟ್ರೆ ಪಿಚ್ಚು ಅನ್ನೋದು. ಈಗ ಆಡು ಮರಿಗಳು ತನ್ ಸಾಕೋದು ಮರದು ಸಾಕೋದು ಮರದು. ಈಗ ಎಷ್ಟಿದೆ? ಈಗ 3 ತರ್ಸಿನಿ. ಎಲ್ಲಿ ಮಾರ್ತೀರಿ ಅದನ್ನ? ಅದ ಊರ್ಗೆ ಬಂದ ತಕೋಯ್ತಾರ. ಹೌದಾ? ಹೇಳಿ, ಒಟ್ನಲ್ಲಿ ಕೃಷಿಯನ್ನ ನಿಮ್ ಕೈಗೆ ತಗೊಂಡ ಮೇಲೆ ನಿಮ್ಮ ಜಮೀನಲ್ಲಿ ಯಾವ ತರ ಪರಿಸ್ಥಿತಿ ಇತ್ತು, ಈಗ ಯಾವ ರೀತಿ ಬೆಳೆ ಇದೆ ಅದನ್ನೆಲ್ಲ ಹೇಳಿ. ಆಗ ಒಟ್ಟಿಗೆ ಇಟ್ಟಿತ್ತಿಲ್ಲ, ಒಂದೊತ್ತು ಉಂಡ್ರು ಒಂದೊತ್ತು ಉಂಟಿತ್ತಿಲ್ಲ. ಈಗೇನ ಸಂಪೂರ್ಣ ಈಗ ಬೇಕಾದ್ರೆ 10 ಜನಕ್ಕೆ ಬಂದ್ರು ಇಕ್ಕಂಗ. 10 ಜನಕ್ಕೆ ಬಂದ್ರು ಇಕ್ತಿರಿ? ಹೆಣ್ಮಕ್ಳು ಮದುವೆ ಮಾಡಿದ್ರಿ? ಮದುವೆ ಮಾಡಿದ್ರು. ಒಟ್ನಲ್ಲಿ ಧೈರ್ಯ ಆಗಿಡ್ಲಿಲ್ಲ ನೀವು? ಇವ್ರಿಗೆ ತೊಂದರೆ ಆಯ್ತು, ಇವ್ರು ಎಷ್ಟೇ ನೆಲಕತ್ತೋದ್ರು ನಾನು ಈಗ ಹಂಗಿವ್ನಿ ಹಂಗೆ ಇದ್ದದ್ ಕುಗ್ನಿಲ್ಲ. ಉಳುಮೆ ಮಾಡೋದ್ ಕಲ್ತ್ರಿ, ಗಾಡಿ ಹೊಡಿಯೋದ್ ಕಲ್ತ್ರಿ, ಅದಕ್ಕಿಂತ ಕೃಷಿ ಸಂಬಂಧಪಟ್ಟ ಹಾಗೆ ಬೆಳೆಗಳು ಬೆಳೆಗಳಾಗ್ಬೋದು ತಳಿಗಳಾಗ್ಬೋದು ಏನೆಲ್ಲ ಬದಲಾವಣೆಗಳಾಗಿದೆ ಅಂತ ನಿಮ್ಗೆ ಅನ್ಸುತ್ತೆ? ವಸ್ತ್ರದಲ್ಲಿ ಪಂಪ್ ಸೆಟ್ ಮಾಡಿದಾಗ ಟಮಾಟನೇ ಜಾಸ್ತಿ ಆಗ್ತಿತ್ತು. ಅದರಲ್ಲಿ ಕೊನ ಲಾಸ್ಟ್ ನಲ್ಲಿ 50 ಪೈಸೆಗೆ ಸುರಿದ್ಬಿಟ್ಟು ಬಂದ್ರು 40 ರೈತಕ್ಕೆ ಹೋಗಿ. ಆಗೇನ್ ಮಾಡಿದ್ವಿ, ಟಮಾಟ ಬೆಡಿ ಅದನ್ನು ನಾವೇ ಸಾಯ್ಬೇಕಾಯ್ತ ಅನ್ಬಿಟ್ಟು ಬದ್ನ ಮೆಣಸಿ ಇವ್ ಹಾಕಕ್ ಶುರು ಮಾಡ್ದ. ಮೆಣಸಿ ಬದ್ನ ಹಾಕದ್ಮೇಲೆ ಸುಮಾರು ಕಾಸು ಸಿಕ್ಕದು, ಒಂದ್ ಬೀಡ್ ಸಿಕ್ಕರೆ ಇನ್ನೆರಡನೇ ಬೀಡಿಗೆ ಇಳಿದೋಗೋದು ರೈಟು. ಆಗೇನ್ ಮಾಡಿದ್ವಿ, ಇದ್ರಲ್ಲೂ ಕಾಸು ಸಿಕ್ಕಲ್ವಲ್ಲ ಏನು ಮಾಡೋದು ಅನ್ಬಿಟ್ಟು ಏನ್ ಮಾಡಿದ್ವಿ, ನೀರಾವರಿ ಎತ್ತಿ ಹಾಕೋ ಹೋಗಿ ನೆಮ್ಮದಾಗ ಜೀವ ಸಾಕೋ, ಇನ್ನೇನಾರು ಗೇಯ್ಬೇಕು ನಾವು, ಗೇದಿರೋದೇ ಸಾಕು ಅನ್ಬಿಟ್ಟು ಈಗ 4 ವರ್ಷದಿಂದ ನೀರಾವರಿ ಎತ್ತಿ ಹಾಕ್ತೀವಿ. ನೀರಾವರಿ ಎತ್ತಿ ಯಾವಾಗ ಹಾಕೋದು ಅಂದ್ರೆ ಶಿವರಾತ್ರಿ ಹಬ್ಬ ಆದ ಒಂದು 15 ದಿನಕ್ಕೆ ಹಾಕ್ಬಿಡ್ತೀವಿ. ಹಾಕ್ಬಿಟ್ಟು ಈಗ ಕೂಳ ಆಗೋಯ್ತು, ಕೂಳ ಆದ್ಮೇಲೆ 8,000 ಮೆಣಸಿನಪೈರ್ ಹಾಕೋ. ಅವತ್ತಿನಿಂದ ಇವತ್ತು ಗಂಟು ಹಿಡಿದು ಮಳೆ ಬಿಟ್ಟಿಲ್ಲ, ಅದು ಹೋದಂಗೆ. ಈ ವರ್ಷದ ಸರಿ, ಈ ವರ್ಷ ಸ್ವಲ್ಪ ಎರಡನೇ ಬೆಳೆ ಇದು ಮೆಣಸಿ, ಅದ ಹಾಕ್ಬಿಟ್ಟು ಇನ್ನು ಉಗ ಶಿವರಾತ್ರಿ ಗಂಟು ಅದು ಬರ್ತದ. ಅದ್ ಬಂದ್ಮೇಲೆ ತಿರ್ಗಾ ಉಳಿಸ್ಬಿಟ್ಟು ಅಕ್ಕಿ ಹಾಕ. ಅವ್ ಎಡೆ ಫಸ್ಟ್ ಈಗ ಕಂಟಿನ್ಯೂವಾಗಿ ಮಾಡ್ತಾ ಇರೋದು. ತೆಂಗಿನ ಮರಕ್ಕೆಲ್ಲ ಹೆಂಗ್ ನಿರ್ವಹಣೆ ಮಾಡ್ತೀರಿ? ತೆಂಗಿನ ಮರಕ ವರ್ಷಕ್ಕ 2 ಮಕ್ರಿ ತೆಂಗಿನ ಗೊಬ್ಬರ, ಎರಡೆರಡು ಕವರು ಸಾರನುಪ್ಪು ಕೊಟ್ಕ ಗೊಬ್ಬರ, ಅದಕ್ಕೆ ಸಾಕಿರೋದು. ಇನ್ನೇನ್ ಮಾರ್ಬಿಟ್ಟು ಕೂತ್ಕೋಬೋದಾಯ್ತು ಜಾಲೆಗಿ ನೆಮ್ಮದಿ. ಗೊಬ್ಬರ ಹೊಲ್ಕಾಗೆ ನಾವು ಸಹಾಯ ಗಂಟು ಮಾಡ್ತೀವಿ ಅಂತ ಇವ ನಮ್ಮ ನಮ್ ಗಂಡು ಮಾರ್ಬಿಡವಂತ ಸೊಸಿಗಳಿಗ ಹೊಲ್ಕ ಗೊಬ್ಬರ ಆಗ್ಲಿ ಅನ್ಬಿಟ್ಟು ಸಾಕ್ತಾ ಇರೋದು. ನಮ್ಮ ನಾಡ್ದನ ಇಲ್ಲತ್ತಿದ್ದಾನೆ, ಇಲ್ಲ ಹೆಚ್ಚಿಗೆ ಹಾಲು ಬಂದ್ರೆ ಡೈರಿಗೆ ಹಾಕ್ತೀನಿ, ಇಲ್ದವ್ರ ಮನೆಗೆ ಮಡಗ್ತೀನಿ. ಎಷ್ಟು ಹಾಲು ಬರುತ್ತೆ ಹೆಚ್ಚಿಗೆ ಅಂದ್ರೆ? ಹೆಚ್ಚಿಗೆ ಅಂದ್ರೆ ಎಲ್ಲ ಇದ್ಬಿಟ್ರೆ 5 ಲೀಟರ್ ಮೇಲೆ ಬರ್ತಾ. ಯಾವ ಇದೆ ಬುಡ್ಸ್ಕೊಂಡ್ರೆ 1.5 ಲೀಟರ್ ಬರ್ತಾ, ಈಗ 1 ಲೀಟರ್ ಮನೆಗೆ ಮಡಗ್ತಾನೆ ಎಲ್ಲ ತೇನ. ಇಬ್ರು ಹೆಣ್ಮಕ್ಳು ಮದ್ವೆ ಮಾಡಿದ್ರಿ, ಮದ್ವೆಗೂ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ರ? ಆಗ ಬರೀ ಕಡಿಮೆ ದುಡ್ಡು, ಚಿನ್ನನು ಹೆಚ್ಚಿಗೆ ಕೊಡ್ಲಿಲ್ಲ. ಅಳಿದೀರ್ಗ 30 ಗ್ರಾಂ ಚಿನ್ನ ಮದ್ವೆ, ಊರ್ಲೆ ಮದ್ವೆ, ಚತ್ರ ಚೋಟ್ರಿ ಗಿಟ್ರಿಲ್ಲ. ಹೆಣ್ಮಕ್ಳು ನೆಮ್ಮದಿ ಆಗಿದ್ದಾರೆ, ನೆಮ್ಮದಿ ಆಗವ್ರ ಹೆಣ್ಮಕ್ಳು. ಈಗ ನಿಮ್ಮ ದಿನಚರಿ ಹೆಂಗಿರುತ್ತೆ ರತ್ನಮ್ಮ? ಬೆಳಿಗ್ಗೆ ಹೇಳ್ತಿದ್ದಂಗೆ ನಿಮ್ ಕೆಲಸಗಳು ಹೆಂಗೆ ಹೇಳಿ? ನಂದ ಎದ್ದುಗಳ ಗೊದ್ದ ನೀನು ಕೊಟ್ಟಗ ಸಿನ್ ತಪ್ಪಲ ಹಾಲಿನ ತಪ್ಪಲ ತಕ ಓಡೋದು, ಬಾಗಲ್ ತೆಗಿಯೋದು, ಕರೀದವೆಲ್ಲಾನು ಈಚೆ ಕಟಕೋದು, ಕರೆಯವ ಒಳಗೆ ಕಟಕಡೋದು, ಹಸ ಕರ್ಕ ಬರೋದು, ಹಾಲು ಕೊಟ್ಬಿಡೋದು, ಆಮೇಲೆ ಟೀ ಮಡಗಿಸ್ಕೊಂಡು ಹೋಗೋದು, ಟೀ ತಕೋಗಿ ಇವ್ರಿಗೆ ಕೊಡೋದು, ಕೊಟ್ಬಿಟ್ಟು ಕಸನು ಇಡ್ಸಲ್ಲ. ಈಗ ಒಂದು ವಾರದಿಂದ ಕಸ ತುಂಬದ ಎತ್ಕೊಡಿ ಅಷ್ಟೇ ನಿನ್ ತೀರಿ ಅನ್ನೋದು, ತಕೋಗಿ ಇಟ್ಬಿಡೋದು ಬರೋದು. ನನ್ನ ಮಗ ಟಿಲ್ಲರ್ ತಕೊಟ್ಟ ಮೇಲೆ ಅವ ಆರಂಭಕ್ಕೆ ಹೋಯ್ತಾನ, ಅವನಿಗೂ ಸಾಕೈತ ಬೇಡ ಬಿಡು, ಅವನು ಬೇಡ ಮನ್ಗಿರ್ಲ ಅನ್ಬಿಟ್ಟು ಹೊಂಟೈತ ಇರೋದು. ನೀವೇ ಹೋಗ್ಬಿಡ್ತೀರ? ನಾನೇ ಹೋಗಿ ಕಸ ಇಡೋದು. ಇದು ಬೆಳೆಯೋದಾಯ್ತು, ಆಮೇಲೆ ಊಟಕ್ಕೆ ಭತ್ತ ಬೆಳೀತಾ ಇದೀರಿ, ಯಾವ್ದು ಹಾಕ್ತೀರಿ ಭತ್ತ? ತಳಿ ಭತ್ತ 64 ಹಾಕ್ತೀನಿ. ಈ ವರ್ಷ ಸಣ್ಣ ಭತ್ತ ಹಾಕ್ಸಳ ನನ್ನ ಮೊಮ್ಮಗ, ಅದೇ ಜಾಸ್ತಿ ಕಡಮ ಉಣ್ಣದು ಅನ್ಬಿಟ್ಟು, ಅದು ಉಂಡ್ರೆ ನನ್ಗೆ ಒಟ್ಟಸ್ಕತ್ತ ಬೇಡ ಅಂತ. ನಾನು ಯಾರು ಮೊಮ್ಮಗ ಹೇಳ್ತಾನ ಹಂಗೆ? ಮೊಮ್ಮಗ ಸೊಸ ಸೊಸೆ. ಸರಿ ಸರಿ ಸಸಿ, ಅದಕ್ಕೆ ಈ ತಳಿ ಬದಲಾವಣೆ ಮಾಡಿದಿರಿ. ಸಣ್ಣ ಭತ್ತ ಹಾಕಿ ಒಟ್ಟಿನಲ್ಲಿ ಊಟಕ್ಕೆ ಬೇಕಾಗಿರೋದ್ ನೀವು ಬೆಳ್ಕೋತೀರಿ. ಊಟಕ್ಕೆ ಅಂತಂದ್ರಿ, ಇಲ್ಲಿ ಮನೆಗೆ ಬೇಕಾಗಿರೋ ಹಾಲು ಮೊಸರು ಎಲ್ಲ ಸಿಗುತ್ತೆ. ಹಾಲು ಮೊಸರು, ತೆಂಗಿನ ಮರಕ್ಕೆ ಗೊಬ್ಬರ ಆಯ್ತು, ಆಮೇಲೆ ವಾರಕ್ಕೊಂದ್ ನೀರ್ ಕೊಡ್ತೀನಿ ತೆಂಗಿನ ಸೊಸಿಗೆ. ಇವ್ರ ನೆಂಬಲ ನಾನು, ಇವ್ರುಗಳ ಯಾರನ್ನ ಸೊಸಿಗಳೆಲ್ಲಾನು ಹಾಳು ಮಾಡ್ಬಿಡ್ತಾರೆ ದನ ಕಟಕಿ, ಅವ ಕಣ್ಣಲ್ಲಿ ಕಣ್ಣಿಟ್ಗ ಸಾಕಿನಿ. ಎಷ್ಟು ಕಾಯಿ ಬಿಡುತ್ತೆ ಪ್ರತಿ ಮರ ಲೆಕ್ಕ ಹಾಕಿದವ ನಾವು? 150 ಮರ ಇದೆ ಅಂತೀಯಲ್ಲ, ಕಾಯಿ ಊಡ್ಕೋಬತ್ತೀನಿಲ್ಲ ನಾನೇ. ಎಷ್ಟು ಇರ್ಬೋದು ಅಂದಾಜು? ಒಂದ್ಸತಿಗ ಒಂದ್ಸತಿ ಕಿತ್ರ ಕಿಳವಳು ನಾನೇ, ನಮ್ ಗಂಡು ನಾನ್ ಕಿತ್ಕೊಟ್ರೆ ನಮ್ ಗಂಡು ಲೆಕ್ಕ ಇಡಲ್ವಾ? ಕೇಳುವಾಗ ಲೆಕ್ಕ ಹಾಕಲ್ಲ, ಗಾಡಿಗ ತುಂಬಕೋಬಾರದು, ತಂದು ದನಿನ ಟೀ ಮಡಿ ಮೇಲೆ ಅಲ್ಲಿಗೆ ಕಿತ್ತ ಇಟ್ಬಿಟ್ಟು ಹೋಗೋದು. ಇವ್ರಿಗೆ ಎಡದ್ ಕೊಡೋದು 100 ರೂಪಾಯಿ ತಗೋ, ಇವ್ರು ಸಂತ ಮಳಲ್ಲಿ ಮಾರದು. ಅದೊಂದು ಇದು ಅದೊಂದು ಮೂತ್ರ ಜೀವದು. ಹೌದಾ? ಸಂತ ಮಳಲ್ಲಿ ನಾವು ಸ್ವಂತ ಮಾರ್ತೀರಾ? ಮಾರದು ಮೈಸೂರಲ್ಲಿ ಗನ್ನಸತ್ರ ಮಾರ್ತೀರಿ? ಹೆಂಗ್ ಮಾರ್ತೀರಿ? ಹೆಂಗ್ ಕಾಯಿಗೆ ರೇಟು? ಒಂದ್ ಕರೆ ಮೊದಲಿಗೆಲ್ಲ 40 ರೂಪಾಯಿ ಇತ್ತು ಸರ್ ಕೆಜಿ, 30 ರೂಪಾಯಿ ನಂಗೆ ಮಾರ್ತೀನಿ. ಈಗ 18-17 ಹೆಂಗ್ ಮಾರ್ತ ಒಟ್ಟಲ್ಲಿ ಕಾಯಿ ಮಾರೋದು ನಿಮ್ ಜವಾಬ್ದಾರಿ. ಎಂಟ್ ಸಾವಿರ ಕಾಯಿ ಬರುತ್ತೆ ಒಂದ್ ಫಸಲ್ಗೆ. ಈಗ ರತ್ನಮ್ಮ ಕೆಲಸ ಎಲ್ಲಾ ಕಲಿತ್ರಿ, ಯಾವ ಬಿತ್ತನೆ ಹಾಕ್ಬೇಕು, ಯಾವಾಗ ಹಾಕ್ಬೇಕು, ನೀವೇ ಹೇಳ್ದಂಗೆ ಬೇರೆಯವ್ರು ಬಿಟ್ರೆ ಎಲ್ಲಿ ಕೆಡಿಸ್ಬಿಡ್ತಾರೋ ಅಂತ ಎಲ್ಲ ನೀವೇ ಮಾಡ್ತಾ ಬಂದ್ರಿ. ಈ ಮಾರಾಟಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಒಂದ್ ಅನುಭವ ನೀವು ಪಡ್ಕೊಂಡಿದೀರ ಹೇಳಿ? ಏನ್ ಮಾರಾಟನ? ಯಾವ್ದೇ ಆಗ್ಲಿ, ನೀವು ಬೆಳೆದಂತ ತೆಂಗಾಗ್ಬೋದು ಅಥವಾ ಅವ್ರೆ ಹತ್ತಿ ಆಗ್ಬೋದು, ಅವ್ರ ಕಾಯಿ ಬಂದಾಗ್ಲೂ ಇವ್ರೆ ಕೂತ್ಕೊಡೋದು, ಲಾಸ್ಟ್ ಗಾಡಿಗೆ ಹಾಕೋದು ಹೋಗೋದು 5-6 ಗಂಟೆ ಗಾಡಿಗೆ. ಒಟ್ನಲ್ಲಿ ಲೆಕ್ಕ ಕೊಡ್ಬೇಕು, ನೀವೇನು ಹೇಳಲ್ವಾ ಇಷ್ಟಕ್ಕೆ ನೀವು ಮಾರ್ಬೇಕು, ಇದಕ್ಕಿಂತ ಕಡಿಮೆ ಆದ್ರೆ ಕೊಡ್ಬೇಡಿ ಅಂತ ಹೇಳಲ್ಲ. ಸುಟ್ಟಾಕ್ಬಿಟ್ಟು ಬನ್ನಿ ಬಿಡಿ, ಹೋಗಿ ಕಾಯ್ಕೋಬೇಡಿ, ಒಂದ್ 5 ರೂಪಾಯಿ ಹೋದ್ರೈತೆ ಅನ್ನೋದೇ. ಬೇಗ ಬಂದ್ಬಿಡಿ ಅಷ್ಟೇ, ಜಲ್ದಿ ಬಂದ್ಬಿಡಿ ಅಷ್ಟೇ, ಲಾಭ ಆಗ್ಲಿ ನಷ್ಟ ಆಗ್ಲಿ ಒಟ್ಟಲ್ಲಿ ನಿರ್ಧಾರ ತಕೊಬಿಟ್ಟೆ ಕೈಸೋದು. ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ ಏನು ಆಸೆ ಇಲ್ಲ. ಹೋಗ್ಲಿ, ಚೆನ್ನಾಗಿ ವ್ಯಾಪಾರ ಮಾಡ್ತಾರ? ಅದೇನ್ ಮಾಡ್ತಾರ, ಧರ್ಮ ಕೊಟ್ರು ಇವ್ರು. ಹೌದಾ? ಬೇಕಾದ್ರೆ ನೀವು ದಾನ ಮಾಡ್ಬಿಟ್ಟು ಬಂದ್ರು ಬಂದ್ರು. ಹೌದಾ? ಚಂದ್ರಶೇಖರ ಮೂರ್ತಿ ಅವರೇ, ನನಗೆ ಅದು ನೀವು ತಕೋ. ಏನ್ ಹಿಂಗ್ ಹೇಳ್ತಾ ಇದಾರಲ್ಲ ರತ್ನಮ್ಮ, ಈಗ ಪಕ್ಕದಲ್ಲಿ 350 ಕೊಟ್ಟಿರ್ತಾರ ಅಲ್ಲಿ, ಹಣ 5 ರೂಪಾಯಿ ಬಿಡೋಣ ಅಂದ್ರೆ ಬಿಡ್ಲೇಬೇಕು. ಆತರ ಧರ್ಮ ಅಷ್ಟೇ, ತುಂಬಾ ಏನ್ ಧರ್ಮ ಮಾಡಕ್ ಹೋಗಲ್ಲ, ಸುಮ್ಮನೆ ಯಾರಿಗೂ ಕೊಡಕ್ ಹೋಗಲ್ಲ. ಒಟ್ನಲ್ಲಿ ಈಗ ಒಂದ್ 20 ರೂಪಾಯಿ ಕಮ್ಮಿ ಹಾಕಿ ನಮ್ಗ. ಈ ಮುದ್ಕಂಬ್ದಿರ್ ಜಾಸ್ತಿ ಬರ್ತಾರ ನನ್ ಕಂಡ ಹೇಳ್ತೆ, ವಯಸ್ಸಾದವ್ರು ಅಪ್ಪ ಕೊಡಪ್ಪ ಅಂತ ಹೇಳ್ತೆ, ಆಯ್ತು ಹೋಗಿ ತಗೊಂಡ್ ಹೋಗಿ, ಒಂದ್ 20 ರೂಪಾಯಿ ಕಮ್ಮಿ ಆಗ್ಯಾವ. ಅಲ್ಲಮ್ಮ ಒಟ್ನಲ್ಲಿ ಲಾಭದಲ್ಲಿ ಇದ್ದೀರಾ ಅಲ್ವಾ? ಲಾಭದಲ್ಲ ಲಾಭದಲ್ಲಿ ಇದ್ದೀರಾ ಅಲ್ವಾ? ಒಟ್ನಲ್ಲಿ ತೊಂದ್ರೆ ಏನಿಲ್ಲ, ನಾವು ಜುಡಿದ್ಮೇಲೆ ನಮ್ಗೇನು ಇದಿಲ್ಲ, ಕಷ್ಟ ಇಲ್ಲ. ಅಡಿಕೆ ಮರಗಳು ಹಾಕಿದಿರಂತಲ್ಲ, ಅಡಕ ಮರ ತೆಂಗಿನ ಗಿಡ ಅಡಿಕೆ ಹಾಕ್ಬಿಟ್ಟಿನಿ. ಎಷ್ಟು ಮರ? ಒಂದ 100 ಗಿಡ ಹಾಕಿನಿ. ಆಮೇಲೆ ಕೃಷಿ ಇಲಾಖೆಯವರು ನನ್ಗೆ 50 ಗಿಡ ಕೊಟ್ಟಿರು, ಅವರು ಫೋಟೋ ಹೊಡ್ಕೋದ್ರು, ಸಪೋಟ ಕೊಟ್ಟಾರ 50 ಗಿಡ ಕೃಷಿ ಇಲಾಖೆಯವರು, ಅವರು ಹೊಲಕ್ಕೆ ಬಂದ್ ಮಾಜೂರ್ ಮಾಡ್ಕ ಫೋಟೋ ಹೊಡ್ಕೋರು. ಅದನ್ನ ಹೆಂಗ ಹಾಕ್ಸಿದೀರಾ? ತೆಂಗಿನ ಮರ, ತೆಂಗಿನ ತೋಟದಲ್ಲೇನಾ? ತೆಂಗಿನ ತೋಟದಲ್ಲಿ, ಇದು ತೆಂಗಿನ ಸಸಿ ಮಧ್ಯದಲ್ಲಿ ಒಂದೊಂದು ಲೇಸ್ಟ್ ಆಗ ಜಾಗದಲ್ಲಿ ಹಾಕಿ. ಎಷ್ಟು ವರ್ಷ ಆಯ್ತದು? ಅದು ಒಂದ್ 6-7 ವರ್ಷ ಆಗದ. ಕಾಯಿ ಬಿಡ್ತಾವ? ಕಾಯಿ ಬಿಡ್ತಾ ಇದೆ. ಅದನ್ನು ಯಥಾ ಪ್ರಕಾರ ಅದೇನ ಬೇಕಾದ್ರೆ ಯಾರ್ಯಾರ ಕಿತ್ಕೊ ತಿನ್ಲಿ ಬಿಡು, ನೀ ಕಟ್ ಮಾಡ್ಬೇಡ ಅಂತಾರೆ. ಹೌದಾ? ಈ ತರ ಆದ್ರೆ ಕಷ್ಟ. ಸೀಬೆ ಹಣ್ಣೆ ಆಗ್ಲಿ ಇನ್ನೊಂದೇ ಆಗ್ಲಿ ಅಸ್ಲನು ಅಸ್ಲ ಮರೆ ಏಕ ಹಾಕ್ಬಿಟ್ಟಿನಿ. ಒಂದ ಸುಮಾರಾಗಿ ಒಂದ್ 15 20 ಅವ. ಮೈಸೂರಲ್ಲಿ ಹಣ್ಣು ತಗೊಂಡ್ರೆ ಅತ್ ಚಂದ ಅಂತ ತಗೋಗಿ ಸೋಸಿ ಹೇಳಿಸ್ಬಿಟ್ಟು ಹಾಕೋದು. ಎಲ್ಲೆಲ್ಲಿ ಹೋಯ್ತೀನಿ ದೇವ್ರಿಗೆ ಅಲ್ಲೆಲ್ಲ ತಂದ್ ತಂದ ಹಾಕಿನಿ. ಎಷ್ಟು ಸಸಿ ಇದೆ ಅದ್ರದ್ದು? ಮತ್ತೆ ಅದು ಒಂದ್ 15 ಸಸಿ ಅವ. ಹೌದಾ? ಅವು ಈ ಸೈಜ್ ಅವ, ಫಲ ಬಿಡ್ತಾವ. ಬೇರೆ ಬೇರೆ ಜಾತಿ ಫಲ ಬಿಡ್ತಾವ. ಅದನ್ನು ಏನ್ ಮಾರುವಂಗಿಲ್ಲ. ಅದು ಇವರು ಕೊಡೋರು ಕೊಟ್ಬಿಡು ಅಂತಾರೆ. ಅಯ್ಯೋ ಕೊನಿ ತಕೋಗಿ ಕಾಸಾಗ್ಲಿ ಅನ್ಬಿಟ್ಟು ಕೊಟ್ಟು ಈ ಸತಿ ಒಂದ್ 1.5 ಸಾವಿರ 2 ಸಾವಿರ ರೂಪಾಯಿ ಮಾರದ್ರೇನ. ಅಸ್ಲೇನ ಈಗ ಚಂದ್ರಶೇಖರ್ ಮೂರ್ತಿ ಅವ್ನ ಬಿಟ್ಬಿಡಿ, ಈಗ ಕೃಷಿ ನೀವು ಶುರು ಮಾಡಿದ್ರಿ, ಏನು ಇರ್ಲಿಲ್ಲ, ಒಟ್ಟಿನಲ್ಲಿ ಕೃಷಿನೇ ನಿಮ್ ಕೈ ಹಿಡಿತು. ಏನೆಲ್ಲ ನಿಮ್ಗೆ ಪಡ್ಕೊಳಕ್ ಸಾಧ್ಯ ಆಗಿದೆ ಕೃಷಿಯಿಂದ? ನಿಮ್ಗೆ ಏನೇನು ಸಿಕ್ಕಿದೆ ಇದುವರೆಗೆ ಅದ ಹೇಳಿ. ಇಬ್ರು ಹೆಣ್ಮಕ್ಳು ಮದುವೆ ಆಯ್ತು, ಅದಲ್ದೆ ಒಂದು ಟಿಲ್ಲರ್, ಅದೇನ್ ಸಾಲನೋ ಅಥವಾ ಟಿಲ್ಲರ್ ಸಾಲ? ಸಾಲ ತೀರ್ಸಾ? ಇನ್ನೂ ಸಿದೆ. ಒಟ್ಟಿನಲ್ಲಿ ನಿಮ್ಮ ಮಗ ಅದನ್ನ ಓಡಿಸ್ತಾರೆ? ನನ್ ಮಗ ಅಂದ್ರೆ ನನ್ ಮಾತು ಮೀರಿ ಏನು ಮಾಡಲ್ಲ, 5 ರೂಪಾಯಿನೂ ಮಡಿ ಕಡಲ ಕೊಡ್ತಾನೆ. ಈಗ ರತ್ನಮ್ಮ, ನಿಮ್ ಮಾತನ್ ಬೇರೆಯವರು ಕೇಳ್ತಾ ಇರ್ತಾರೆ. ಎಷ್ಟೋ ಕುಟುಂಬಗಳಲ್ಲಿ ಏನಾಗುತ್ತೆ, ಮಹಿಳೆಯರು ಕೃಷಿ ಕೆಲಸ ಮಾಡಲ್ಲ ಅಂತಲ್ಲ, ಆದ್ರೂ ಎಲ್ಲಾನು ನಿಮ್ ತರ ಎಲ್ಲ ಮಾಡಕ್ ಹೋಗಲ್ಲ. ಅದಕ್ಕಿಂತ ಹೆಚ್ಚಾಗಿ ಧೈರ್ಯ ತುಂಬಬೇಕು. ಸ್ವಲ್ಪ ಪರಿಸ್ಥಿತಿ, ಕುಟುಂಬದ ಪರಿಸ್ಥಿತಿ ಹೆಚ್ಚು ಕಡಿಮೆ ಆದಾಗ್ಲೂ ಇರ್ಲಿ, ನಾವು ಮಾಡ್ಕೊಂಡು ಹೋಗೋಣ, ಮುಂದುವರ್ಸ್ಕೊಂಡು ಹೋಗೋಣ, ಕೃಷಿ ಯಾವತ್ತಿದ್ರು ನಮ್ ಕೈ ಹಿಡಿಯುತ್ತೆ. ಮಾಡ್ಬೇಕು ಧೈರ್ಯವಾಗಿ. ಈ ವರ್ಷ ಫಸ್ಟ್ ಹೋದ್ರೆ ಎದ್ರಕ ಕುತ್ಕೊಂಡ್ರೆ ಬರ ವರ್ಷಕ್ಕೆ ಮೂಲಲ್ಲಿ ಕುಣಿಸ್ತದೆ. ಮಾಡ್ಬೇಕು ಉಡಿಸಿ. ಈಗ ನಿಮ್ ಮನೇಲಿ ಯಾರ್ದು ಫೈನಲ್ ಇಂತ ಬೆಳೆ ಹಾಕ್ಬೇಕು ಅಂದ್ರೆ ನೀವ್ ಹೇಳದ? ನೀವ್ ಹೇಳಿದ್ ಮೂರ್ತಿಯವರು ಅದನ್ನ ಫಸಲ್ ಆಗೋ ತನಕ ಆದಿದ್ದು ಅದನ್ನ ಮಾರೋ ಕೆಲಸ ಅವ್ರದ್ದು ಅಷ್ಟೇ. ಬಿತ್ತನೆ ಬೀಜ ತಂದ್ಕೊಡೋದು ಅಷ್ಟೇ ಅವರು. ಬಿತ್ತನೆ ಬೀಜ ತಂದ್ಕೊಡೋದು, ಬೆಳೆದಿದ್ದನ್ ತಗೊಂಡೋಗ್ ಮಾರೋದು. ಅವೆರಡು ಕೆಲಸ ಬಿಟ್ರಿ ಏನು ಇರೋದು? ಅವೆರಡು ಕೆಲಸ ನೀವೇ ಹೇಳಿದ್ರಲ್ಲ, ಆ ತರ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ದಾನ ಧರ್ಮ ಮಾಡ್ಕೊಂಡು ಬಾಗ್ಲಲ್ಲೇ ನಿಂತಿರ್ಲಿ, ಕೊಡೋ 5 ರೂಪಾಯಿ ಅಂತಾರ ಆಗ್ಲಿ. ಹೌದಾ ಅಂತೇವ್ರವ್ರು? ಬಿಡಿ, ಕೊಡೋ ಅಂತ ಒಂದು ಶಕ್ತಿನ ದೇವ್ರು ಕೊಟ್ಟಿದ್ದಾನೆ ಅಲ್ವಾ. ಇವ್ರ ತಾತನು ಜ್ವರ ಬಾಳ್ದವ್ರೆ, ಇಡೀ ದಂಡ ಸುತ್ತ ಹಳ್ಳಿಗೆಲ್ಲ ಊಟ ಹಾಕೊಂಡು ಪುರ್ಸೋಪಾತ ದೊಡ್ಡ ಕಟ್ಟರ್ ಪುರ್ಸೋಪಾತ ಸಾಡ್ ಮಕ್ಕಳಿ ತೋಡ್ ಮಾಡ್ಬಿಟ್ಟು ಇಕ್ತಿದ್ದು. 3 ಮುದ್ದ 4 ಮುದ್ದ ಉಣ್ಣವನ ಹೊಲ್ಕ ಏರ್ಕಡಿಸ್ತಿದ್ದು. 3 ಮುದ್ದ ಉಂಡೇದವ ಹೋಯ್ತಾ ಇರೋ ಆಚ್ಗ ಅಂತೀರಿ, 2 ಮುದ್ದ ಉಂಡವನ ಇವ್ರ ದೊಡ್ಡ ತಾತ. ಆತರ ಸೆಲೆಕ್ಷನ್. ಈಗ ಆಳುಗಳು ನಿಮ್ಮ ಭೂಮಿನಲ್ಲಿ ಆಗ ಯಾರು ಬರೋದೇ ಇಲ್ವಾ? ಹೆಂಗೆ ಆಳು ಅಂದ್ರೆ ನಾನು ಯಾವಾಗ ಕರ್ಕತ್ತೀನಿ ಅಂದ್ರೆ, ಜಾಸ್ತಿ ಸೆತ್ತ ಬಂದಾಗ ಒಂದ್ 5 ಆಳು ಕರ್ಕೊಂಡು 7 ದಿನ ಕಿಳಿಸ್ಬಿಡ್ತೀನಿ. ಇನ್ ಗೊಬ್ಬರ ಕಟ್ಟಕ್ಕೂ ಕರೆಯಲ್ಲ, ಯಾತಕ್ಕೂ ಕರೆಯಲ್ಲ, ನಾನೇ ಕಟ್ಟದು. 7 ದಿನ ಆಗ್ಲಿ ಕಟ್ಕತ್ತೀನಿ. ಈ ಭತ್ತ ಹೆಂಗೆ ಸಸಿ ಮಡಿ ಎಲ್ಲ ಮಾಡ್ಕೋತೀರಾ ಹೆಂಗೆ? ಭತ್ತ ಪಟ್ಲು ಈಗ ಬರ್ಪಟ್ಲು ಅದ ಉಳಿಸ್ಬಿಟ್ಟು ಕಡ ಸಿಗಿಸ್ಬಿಟ್ಟು ರಿಪ್ಪಿಸ್ ಪಟ್ಟಿಲಿ ಒಂದ್ ಮಟ್ಟಕ್ಕೆ ಮಾಡ್ಬಿಟ್ಟು ಭತ್ತ ಚೆಲ್ ಕೊಟ್ಬಿಟ್ರೆ ನನ್ ಮಗ ಮೇಲ್ಮಣ್ಣ ಇಡ್ತಾನೆ, ಇವರು ಅವನು, ನಾನೇ ಚೆಲ್ಲದು. ಎಷ್ಟು ಬರುತ್ತೆ ಒಂದು ಎಕರೆಗೆ ಭತ್ತ? 30 ಮೂಟೆ ಬೆಳೆ. 30 ಮೂಟೆ ಸಾಕು ಅಂತಾರ ಮೂರ್ತಿಯವರು? ಇನ್ನು ಜಾಸ್ತಿ ಆಗ್ಬೇಕಾಯ್ತು ಅಂತಾರ? ಅಯ್ಯೋ ಇವ್ರಿಗೆ ದುರಾಸ ಅದ ಗೇಲ. ಮೂರ್ತಿಯವರು ಒಟ್ಟೋರ್ಕತ್ತಾರ. ಬೇರೆಯವ್ರದೆಲ್ಲ ಸ್ವಲ್ಪ ಜಾಸ್ತಿ ಆಯ್ತು, ನಮ್ದೇನೋ ಹಸಿ ಕಡಿಮೆ ಆಯ್ತನೋ ಅಂತ. ಈಗ ನೀರ್ಗೆ ಏನೋ ತೊಂದರೆ ಇಲ್ಲ ಅಲ್ವಾ? ಕಾವಲಿ ನೀರ್ ಬಿಟ್ಟ ವರ್ಣ ನೀರ್ ಬಿಟ್ರು ಭತ್ತ ಬಿಡದಿರಲಿಲ್ಲ. ಈಗ 2ನೇ ವರ್ಷದಲ್ಲಿ ಬೆಳೆದಿದ್ವ, 3ನೇ ವರ್ಷದಲ್ಲಿ ವಡ ಕಿಳ್ತು ಕಾವಲಿ ಕಟ್ಬಿಟ್ರು. ಹಾಗೆ ಕುಯ್ಕೊಂಡಿದ್ರೆ ಹುಲ್ಲಾಗದು. ನಮ್ ಗಂಡ ಏನ್ ಮಾಡ್ತಾವ್, ಬಿಟ್ಬಿಡವ ಅಲ್ಲೇ ಬಿಟ್ಬಿಡೋ ಅಂತ ಅಂತ ಬಿಟ್ಬಿಟ್ನ ಅಲ್ಲೇ ಬಿಟ್ಟು ಮೇಯಿಸ್ಬಿಟ್ನ ಗದ್ದೆ. ಗದ್ದೆನೆ ಮೇಯಿಸ್ಬಿಟ್ರಿ? ಮೇಯಿಸ್ಬಿಟ್ಟು ಇಷ್ಟಿತ್ತು, ಕುಯ್ಯಕ್ಕೆ ಸ್ಥಿತಿಲ್ಲ. ವಡ ಕಿಳ್ತು ನೀರ್ ಕಟ್ಬಿಟ್ರು, ನೀರ್ ಇತ್ತಿಲ್ಲ ಕಟ್ಟಲಿ. ಹಂಗ ಈಗ ಇಲ್ಲ ಅಂದ್ರೆ ಏನಾರ ಮೇವು ಬೆಳೆ ಬೆಳಿತೀರಾ ನಿಮ್ಮ ಹಸುಗಳಿಗೆ? ಏನ್ ಬೆಳಿತೀರಾ, ಎಷ್ಟು ಬೆಳಿತೀರಾ? ಒಂದ್ 10 ಕುಂಟಕ ಕಣಿವೆ ಇದೆ ಫಾರ್ಮುಲ. ಫಾರ್ಮುಲ ಹಾಕಿದಿರಿ ಸಾಕಾಗ ಅದು? ಈ ಮಳೆಗಾಲಕ್ಕೆ ಇಲ್ಲ, ಮಳೆಗಾಲಕ್ಕ ಕುಯ್ಕ ಬಂದು ರಾತ್ರಿ ರಾತ್ರಿ ಹೊತ್ತು ಇಟ್ಕೊಡೋದು. ಬ್ಯಾಸ್ಕ ಹೊತ್ಕ ಹಾಕೋದು ಯಾವಾಗ್ಲೂ. ಈ ಹತ್ತಿ ಹೇಳಿದ್ರಲ್ಲ, 3 ಎಕರೆ ಹಾಕ್ತೀನಿ ಅಂತ ಹೇಳಿದ್ರಲ್ಲ, ಅದ್ ಯಾವ್ದು ಯಾವ ತಳಿ ಹಾಕ್ತಿರಿ, ಅವುಗಳದೆಲ್ಲ ಹೆಂಗೆ ನಿರ್ವಹಣೆ? ಅದು ಇದು ನೀರಾವರಿ ಐತಿ, ಆರ್ಚೆಚ್ಚು ಅದಕ್ಕೆ ವಾರಕ್ಕೊಂದ್ ನೀರು ಹಾಕ್ಬಿಡೋದು. ಬೀಜ ಹಾಕೋದು, ನಾಟಿ ಮಾಡೋದು, ಕಡ ಸಿಕ್ಕ ಮಡಿ ಕಡದು, ಬೀಜ ಹಾಕಕ್ಕೂ ಆಳ್ ಕರಿ ಎಲ್ಲ ನಾವೇ ಕಡದು. ಅದ ನೀರ್ ಕಡ ಬಿಡ್ತಾರಲ್ಲ ಅದಕ್ಕೆ ನೀರ್ ಹಾಯಿಸ್ಬಿಟ್ಟು ಉಟ್ಟದ್ಮೇಲೆ ಒಂದ್ 15 ದಿವಸ ಬಿಟ್ಕೊಂಡು ಅದಕ್ಕೆ 20-20 ಪಟಾಸು ಎಲ್ಲಾನು ಹಾಕ ಕಟ್ಟದು. ಆಮೇಲೆ ಒಂದು ವಾರಕ್ಕೊಂದ್ ನೀರ್ ಕೊಡ್ತಾ ಬರೋದು. ಕಾಯಿ ಚಿಟ್ಟ ಬಂದಾಗ ಏನಾರ ಅಷ್ಟನ ಬಂದ್ರ ಹೋಗಿ ಔಷಧಿ ಎತ್ಕೊಂಬಿಡಿ ಅನ್ನೋದು. ಅತ್ತಂದ ದೊಡ್ಡದಾಗ ಸತ್ತಿಳ್ಕತ್ತೆ. ಎಷ್ಟು ಬರುತ್ತೆ ಇಳುವರಿ ಅದರಲ್ಲಿ? ನಾವ ಈ ಸತಿ 4 ಕ್ವಿಂಟಲ್ ಆಯ್ತು ಅಷ್ಟೇ, ಹೋದ ವರ್ಷ 5 ಕ್ವಿಂಟಲ್ ಆಗಿತ್ತು. ಈ ಸತಿ ಮಳೆ ಹಿಡಿದ್ಬಿಟ್ಟು ಚಿಟ್ಟೆಲ್ಲ ಉದುರೋಯ್ತು. ಹೋದ ವರ್ಷ 5 ಕ್ವಿಂಟಲ್ ಆಗಿತ್ತು, 8 ಕ್ವಿಂಟಲ್ ಆಗಿತ್ತು. ಅದು ತೆಂಗಿನ ಮರದ ಅಡಿಲಿ ನೆಳ್ಳಲ್ವಾ, ಹೆಚ್ಚ ಫಲ ಕೂತ್ಕಡಲ್ಲ. ಓ, ತೆಂಗಿನ ಮರದ ಅಡಿನಲ್ಲಿ ಸ್ವಲ್ಪ ಇದೆ. ನಾವು ತೆಂಗಿನ ಅಡಿಲಿ ಬೆಳೆದು ಇಷ್ಟು ಮಳೆ ಹಸ್ರ ಇದ್ದದು. ಈ ವರ್ಷ 3 ಪ್ಯಾಕೆಟ್ ಹಾಕಿದ್ ಎರಡುವರೆ ಕರ್ಗ, ಅದು ಬರೀ 2 ಮೂಟ ಹತ್ತಿ ಸಿಕ್ತು. ಮಳೆ ಹಿಡಿದ್ ಬಿಡ್ತಲ್ಲ, ಹಾಕದಾಗ ಮಳಿಲ ಪೈರ್ನಲ್ಲಿ. ಈಗ ಮಳೆ ಹಿಡಿತು, ಸೆತ್ ಬೆಳಕ ಕೂತಿತ್ತು. ಅದಕ್ಕ ರೋಟ್ರಿ ತಕೋ ಒಡಿಸ್ಬಿಟ್ಟು ಹೋಗಿ ಅಂದಿ. ಇವರು ಬೇಡ ಸಿಕ್ತಾಡ್ ಸಿಕ್ಲಿ ಅನ್ಬಿಟ್ಟು ಎತ್ಕ ಬಂದ್ರು, 2 ಮೂಟ ಸಿಕ್ತು ಅಷ್ಟೇ. 10,000 ರೂಪಾಯಿ ಖರ್ಚು ಮಾಡಿದ್ ಅದಕ್ಕೆ, ಎರಡುವರೆ ಎಕರೆಗೆ ಹೋಯ್ತು ಅದು. ಈ ಒಟ್ಟಿನಲ್ಲಿ ಲೆಕ್ಕ ಅಂತೂ ಇಡ್ತೀರಾ ನೀವು ಅಲ್ವಾ? ಯಾವ್ದಕ್ಕೆ ಎಷ್ಟು ಖರ್ಚು ಮಾಡಿದ್ವಿ, ಬೀಜಕ್ಕೆ ಎಷ್ಟು, ಗೊಬ್ಬರಕ್ಕೆ ಎಷ್ಟು, ಇಟ್ಕ ಕೊನಲ್ಲ ಅಂತೀವಿ. ಅಯ್ಯೋ, ಏನಪ್ಪ ಇಟ್ಟನೇ ಇಲ್ಲ ಅಂತೀವಿ. ರತ್ನಮ್ಮ, ಒಟ್ಟಿನಲ್ಲಿ ಖುಷಿಯಾಗಿದೆಯಾ? ಯಾವಾಗ್ಲೂ ಹಿಂಗೆ ಇರೋದು ನಾನು, ಒಟ್ಟಿಗೆಲ್ಲೂ ಹಿಂಗೆ ಇದ್ದದು. ಹಾಡ್ ಏನಾರು ಹೇಳ್ತೀರಾ? ಹಾಡ್ ಹೇಳಲ್ಲ. ಹೆಣ್ಮಕ್ಳೆಲ್ಲ ಏನಂತಾರೆ, ನಮ್ಮ ಅವನೇ ಸರಿ ಅಂತಾರ? ಯಾವ್ರು ಏನಂದ್ರು, ಎಲ್ಲ ಕೂತರಲ್ಲಂಗ ಅಟ್ಲಿರವ ಆಡ್ಕತಾರ ಜನ, ನಂಟರುಗಳೆಲ್ಲ ಆಡ್ಕತಾರ, ನಮ್ಮ ಅತ್ತರೆಲ್ಲ ಆಡ್ಕತಾರ. ಇರವ ಎಷ್ಟೊತ್ತಲ್ಲೂ ಗೇತಳ ಗೇತಳ ಅಂತಾರ. ಅಟ್ಲಿರು ನಾಚತ್ತ ಅಂದ್ರ ನಿಮ್ ಗಂಡಿರ್ ಕೊಟ್ಟಾರ, ನಿಮ್ ಅತ್ತ ಮಾವ ಕೊಟ್ಟಾರ, ಹೋಗು, ನಿಮ್ಗ್ ಬೇಕಾಗಿರೋದೇನ ತವರು. ನನ್ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಡಿ, ನಾ ಹಿಂಗೆ ಇರೋದು ಅನ್ನೋದು. ನಾನು ತವ್ರು ಚೆನ್ನಾಗಿದ್ರೆ ಅವರು ಚೆನ್ನಾಗಿರ್ತಾರೆ, ನಾ ಹಿಂಗೆ ಇರೋದು. ನೀವ್ ಯಾರು ಕಟ್ಟಾಳ್ಬೇಡಿ ನನ್ನ, ನಿಮ್ ಅಪ್ಪನಿಗೂ ಸರಿಲ್ಲ. ಯಾರು ಬಂದಿದ್ರು ಅದ ಬಳಗ ಬೇಕಾದಂಗ, ಯಾರು ಕೊಟ್ಟರು ಅನ್ಬಿಟ್ಟು ಕೈಸೋದು. ಈಗ ಮಗನ ಎಷ್ಟು ಓದಿಸಿದ್ರಿ? ಇಲ್ಲ, ಓದಿಸ್ನಿಲ್ಲ. ಇವ್ರು ಓದಿಸಿ ಏರಿಡಿದೆ ಅಂತ, ಇವ್ರಂಗೆ ಆಗ್ಬಿಡ್ತಾನೆ ಅಂತ. ಹಂಗಾಗಿ ಏರೇ ಹಿಡಿಸ್ಬಿಟ್ರಿ ಮೊದ್ಲೇನೆ ಅಲ್ವಾ, ಸ್ಲೇಟ್ ಹಿಡಿಯೋದ್ ಬೇಡ ಅಂತ. ಎಲ್ಲ ಕೆಲಸಗಳು ಕಲ್ತಿದ ಮಗ, ಎಲ್ಲಾನು ಕಲ್ತಾನೆ. ಈಗ ರತ್ನಮ್ಮ, ನಿಮ್ ಮಾತನ್ನ ಬೇರೆಯವರು ಕೇಳ್ತಿರ್ತಾರೆ ರೇಡಿಯೋದಲ್ಲಿ, ಗಂಡಸರು ಕೇಳ್ತಿರ್ತಾರೆ, ನಿಮ್ಮಂಗೆ ಮಹಿಳೆಯರು ಕೇಳ್ತಾ ಇರ್ತಾರೆ. ಏನ್ ಹೇಳೋದಕ್ ಬಯಸ್ತೀರಿ, ಕೃಷಿ ಅಂದ್ರೆ ಹೆಂಗ್ ಮಾಡ್ಬೇಕು ನಿಮ್ ಲೆಕ್ಕಾಚಾರದಲ್ಲಿ? ಕೃಷಿ ಅಂದ್ರ ಗಂಡಿರು ಕೂತೋದ್ರು ಅನ್ಬಿಟ್ಟು ಎದ್ರಕ ಕೂತ್ಕೊಂಡ್ರೆ ಮರ್ಯಾದೆ ಸಿಕ್ಕಲ್ಲ. ಆಗ ನಾವು ಕೀಳಿ ಹೊರ್ತು ಮೇಲ್ ಬರಕಾಗಲ್ಲ. ಆಗ ನಾವು ಮುಂದ್ ನುಗ್ಗಿ ಎದುರದಂತೆ ಮಾಡ್ಬೇಕು. ಅಲ್ಲಿ ಅವ್ ಬರ್ತ ಅವ್ ಬರ್ತದ, ಅವಂಗೂ ಎದುರು ಬರ್ದು ನೋಡಿದಿರಾ? ಅವ್ ನೋಡಬೇಕ, ನನ್ ಕೈನೇ ಹಾಕ್ಬಿಟ್ಟಿನಿ. ಅವನು ಹಿಡಿತೀರೋ ಅಥವಾ ಸುಮ್ನೆ ಕೈ ಹಾಕಿದ್ರ? ಮರಳಿ ಇರ್ತೀನಿ, ಒಂಟಾಗ್ಲಿ ಅನ್ಬಿಟ್ಟು ಸೆತ್ತವಳಗಿದ್ರ ಮರಳಿ ಚೇರ್ಚಿ ಕೈಸ್ಬಿಟ್ಟು ಹೋಗಪ್ಪ, ನಾವು ಕೆಲಸ ಮಾಡ್ಬೇಕು, ತೊಂದ್ರೆ ಆಯ್ತ ಅಂತೀನಿ. 3-4 ತಪ್ಪ ಆ ತರ ಎದುರಿಸಿನಿ. ಅದ ಮಣ್ಣದವ್ ಮಾತ್ರ ಚಚ್ಚಿಟ್ಬಿಡ್ತೀನಿ, ನಾಗರಾವ್ ಮಾತ್ರ ಹೊಡೆಯಲ್ಲ. ಒಟ್ಟಿನಲ್ಲಿ ಅವನು ದೂರನೇ ಹೊರಟೋಗುತ್ತೆ. ರತ್ನಮ್ಮ ಕೆಲಸ ಮಾಡ್ತಾರೆ ರೋಡ್ನಲ್ಲಿ. ನೈಟ್ ಹೊತ್ತು ಕಬ್ಬ ಹಾಕ್ಬಿಟ್ಟಿದ್ಮೇಲೆ ಒಂದ್ 3 ವರ್ಷ ಆಗ ಬನ್ನಿ ನೀರ್ ಬಿಟ್ಬಿಟ್ಟು ಬರೋ ಅನ್ಕೋ ಹೋದಾಗ ಹಂದಿಗಳೆಲ್ಲ ಅದಿಲ್ ನಿಂತ್ಕಡವು. ಏನಪ್ಪ ಈಗ ಮಾಡೋದು ಅಂದ್ರ, ಇವ್ರು ಅಂದ್ರ ಕಿರ್ಚಿ ಜೋರಾಗಿ ಅಂದ್ರೆ ಇವ್ರು ಕಿರ್ಚಲ್ಲ, ನಾನು ಅರ್ಚಿ ಓದಕ್ತಿದಿ ಅವ ದಾರಿ ತಪ್ಪುವಂಗ. ಕಿರ್ತದ ಅಂದ್ರೆ ಅವೆಲ್ಲ ದಾರಿ ತಪ್ಪ ಆ ಕಡೆ ಈ ಕಡೆ ಹೊರಟೋಗವು. ಯಾರ ಬಂದ್ರು ಅನ್ಬಿಟ್ಟು ನೈಟ್ ಹೊತ್ತು ಹೋಗಿ ನೀರ್ ಹಾಯಿಸ್ತೀನಿ. ಒಟ್ಟಿನಲ್ಲಿ ಏನು ಇರ್ಲಿಲ್ಲ, ಮರ ಕಡ್ಕೊಂಡು ಹೆಂಗೋ ಜೀವನ ನಡೆಯೋಣ ಅಂತ ಶುರು ಮಾಡಿದ್ವಿ. ಇನ್ನು ಏನೇನ್ ಮಾಡಬಹುದು ಅಂತ ಅನ್ಸುತ್ತೆ ರತ್ನಮ್ಮ? ನಾವು ಸಕ್ತಿ ಇರೋ ಗಂಟ ನಾನು ಇದ್ರಲ್ಲೇ ಸಾಯೋದು, ಇದ್ರಲ್ಲೇ ಮಾಡೋದು. ಕೂತ್ಕಡಲ್ಲ, ಕೂತ್ಕಡಕ್ ಇಷ್ಟನು ಪಡಲ್ಲ ನಾನು. ನಮ್ ಕಾಲಕ್ಕೆ ಗಟ್ಟಿಗಿರೋ ಗಂಟ. ಈಗ ನಿಮ್ ಭೂಮಿನಲ್ಲಿ ಎಲ್ಲಾ ಕೆಲಸನು ನೀವೇ ಮಾಡ್ತೀರಿ, ಇನ್ನೇನು ಉಳುಮೆ ಮಾಡ್ತೀರಿ, ಗಾಡಿ ಹೊಡಿತೀರಾ ಅಂದ್ಮೇಲೆ ಉಳಿದಿದ್ ನಾವು ಹೇಳಲೇಬೇಕಾಗಿಲ್ಲ. ಆಮೇಲೆ ಏನೋ ಹೇಳ್ತಾ ಇದ್ರು ನಮ್ಮ ಮೂರ್ತಿಯವರು, ಯಾರೋ ಒಂದ್ಸಲ ಬೆಳೆದಿದ್ ಬೆಳೆನ ಗಾಡಿಗೆ ತುಂಬಕ್ ಯಾರು ಇಲ್ಲ ಅಂತ, ಅದಕ್ಕೂ ನೀವೇ ಹೊರಟ್ಬಿಟ್ರು ಅಂತಲ್ಲ ಹೇಳಿ ಅದನ್ನೊಂಚೂರು. ಇವರು ಕರೆದ್ರು ಬರ್ನಿಲ್ಲ, ಅದಕ್ಕ ನಡ್ರಿ ಅವಕ್ಕೆಲ್ಲ ಎದ್ರಕಂಡ್ರದ್ದ, ನೀವು ನನ್ನ ನೇಗಿಲ್ಗೆ ಹಾಕಿ ನಾನು ಇಡ್ತೀನಿ ಅನ್ಬಿಟ್ಟು ನಾನೇ ಓದ್ತಾಕ್ತೀನಿ. ಮುಟ್ಟಿ ಎಷ್ಟ್ ಬಾರ ಆಯ್ತದ? ಬಾರ ಏನ ಸಕ್ಕತ್ತಾಗದ. ನೀವೇ ಒಟ್ಟಿನಲ್ಲಿ ಆ ಕೆಲ್ಸನ ಮುಗಿಸ್ಬಿಟ್ರಿ ಹಾಗಾದ್ರೆ. ಇನ್ನು ಬದುಕ್ಬೇಕು ನಾವು, ಎಲ್ಲರ ಸಂಪ ಬರ್ಬೇಕು ಅಂದ್ರೆ ಮಾಡ್ಲೇಬೇಕು. ಒಟ್ಟಿನಲ್ಲಿ ಜೀವನ ಈಗ ಚೆನ್ನಾಗಿ ಆರಾಮಾಗಿದೆ. ಇನ್ನು ಏನೇನ್ ಮಾಡ್ಬೇಕು ನಿಮ್ಗೆ ಆಸೆ? ನೀವೇನು ಹೇಳಿ. ನನ್ನ ಕಿರಿ ಮಗಳಿಗೆ 7 ಎಕರೆ ಜಮೀನ್ ಬರ್ದಿವಿ, ಅದೊಂದಕ್ಕ ಬೋರ್ ಹಾಕಿಸ್ಬಿಟ್ಟು ಮಾಡ್ಬೇಕು ಅನ್ನೋ ಆಸೆ ಅಷ್ಟೇ. ಅವನಿಗೂ ಹಿಂಗೆ ಅವಂತನ ಮಾತು ಮಾತ್ವ, ನೀ ಎಲ್ಲ ಪಂಪ್ ಸೆಟ್ ನಲ್ಲಿ ಸೊಸಿಗಳೆಲ್ಲಾನು ಆಗ್ತಿದೆ, ಚಂದ ಮಾಡಿದೆ ಕಡಮ್ಮ, ನನಗೂ ಮಾಡುವಂತದ, ನಾನೇ ಸಾಕ್ತಾವನಿ ನನ್ನ ಮೊಮ್ಮಗನ. ಆಗ ಒಂದ್ ಸೊಸಿ ಕಿತ್ಕೊಂಡ್ ಕೊಟ್ರ ಸುಮ್ಗಿರ್ಲ, ನಾನು ಆಯ್ಸ ಗಟ್ಟಿಗಿದ್ರೆ ನಿನ್ಗೂ ಒಂದ್ ಪಂಪ್ ಸೆಟ್ ಮಾಡ್ಕೊಡ್ತೀನಿ ಅಂತೀನಿ. ಅದೊಂದು ಆಸೆ ಇದೆ, ಅದೊಂದದ. ಒಟ್ಟಿನಲ್ಲಿ ನಿಮ್ಮ ಅಮ್ಮಗನು ಆ ಕೆಲಸ ಮಾಡ್ಬೇಕು ನಿಮ್ ಆಸೆ. ಮೊಮ್ಮಗ ಓದಿಸ್ತಾಮಿ ಇಲ್ಲೇ ಮಡಿಕಡು, ಈಗ 9 ವರ್ಷ. ಹೌದಾ? ಎಷ್ಟನೇ ಕ್ಲಾಸು? 3. 3ನೇ ಕ್ಲಾಸು. ಒಟ್ಟಿನಲ್ಲಿ ಅವನಿಗೆ ಆಸಕ್ತಿ ಇದೆ, ಅವ ನನ್ನಂಗೆ ಮಾಡ್ಬೇಕು ಅಂತಾನೆ, ನಿನ್ನಂಗೆ ನಾನು ಕಲ್ತ್ಕೋಬೇಕು. ಒಟ್ಟಿನಲ್ಲಿ ನೀವ್ ಹೇಳೋದು ಕೃಷಿ ನಂಬ್ಕೊಂಡ್ರೆ ಚೆನ್ನಾಗಿ ಕೆಲಸ ಮಾಡಿದ್ರೆ ಆರಾಮಾಗಿ ಇರ್ಬೋದು. ಪೂಜೆ ಮಾಡ್ಬಿಟ್ಟು ಕೈ ಹಾಕ್ಬೇಕು, ಬಿತ್ನ ಬೀಜ ಹಾಕೋತ್ನಲ್ಲಿ ನಾವು ಗದ್ಗ ಈ ಬೀಜೋಪಚಾರ ಮಾಡೋದು ಅದೆಲ್ಲ ಏನಾದ್ರು ಮಾಡ್ತೀರಾ? ಇಲ್ಲ ಇಲ್ಲ, ಏನಿಲ್ಲ. ಯಾವುದು ಈ ಹೊಸ ತಂತ್ರಜ್ಞಾನಗಳು, ಈ ಕೃಷಿ ಇಲಾಖೆಯವರು ಹೇಳ್ತಾರೆ, ತೋಟಗಾರಿಕೆ ಇಲಾಖೆಯವರು ಹೇಳ್ತಾರೆ ಹಂಗೆಲ್ಲ ಹಿಂಗ್ ಮಾಡಿ ಅಂತ, ಆ ತರದೇನ್ ನೀವು ಮಾಡಿಲ್ಲ? ಮಾಡಿಲ್ಲ. ಅವಕ್ಕೆಲ್ಲ ತಲಾರಿನ ಕೆಡಿಸ್ಕೊಡಲ್ಲ. ನಾ ಏನ್ ಮಾಡ್ಬೇಕು ನಾವು ಬದುಕಕ್ಕ ನಾವು ಮಾಡ. ಈ ಕೊಟ್ಟಿಗೆ ಗೊಬ್ಬರ ಎಲ್ಲ ಒಂದ್ ಕಡೆ ಹಾಕ್ಬಿಟ್ಟಿರ್ತೀರಾ? ಒಂದ್ ವರ್ಷಕ್ಕ 15-20 ಗಾಡಿ ಆಯ್ತು. ಅದಲ್ಲ, ಒಂದ್ ಕಡೆ ನೆರಳಲ್ಲಿ ಹಾಕಿರ್ತೀರಿ? ನೆರಳೆಲ್ಲ ಬಿಸ್ಲೆ ಇಟ್ಟಿವಿ ಮನ ಇಂಚೋರಿ ಜಾಗ ಅದ. ಗದ್ಗ ಒಂದ 5 ಗಾಡಿ 6 ಗಾಡಿ ಊಡ್ನ ಏರ್ಚೋದ್ನ ಮಾಡ್ದ. ಒಟ್ನಲ್ಲಿ ಈಗ ನಿಮ್ಗೆ ಮಾರುಕಟ್ಟೆ ಸಮಸ್ಯೆನೇ ಇಲ್ಲ. ಒಂದ್ ತೆಂಗಿನಕಾಯಿ ಇವರು ಮೈಸೂರಿಗೆ ತಗೊಂಬಂದು ಮಾರ್ತಾರೆ, ನಾನು ಹೋಗಲ್ಲ ನಾಚ್ಕೊಂಡು. ಹತ್ತಿ ಹತ್ತಿ ಊರಿಗೆ ಬರ್ತಾರ? ಊರಿಗೆ ಬರ್ತಾರೆ. ಊರಿಗೆ ಬಂದವ್ರಿಗೆ ರೈಟು ಒಳ್ಳೆ ರೈಟ್ ಸಿಕ್ಕರೆ ಕೊಟ್ಬಿಡ್ತೀವಿ. ಇಲ್ಲಾಂದ್ರೆ ಸ್ವಲ್ಪ ಕಾದು ಮಾರ್ತಿರೋ ಅಥವಾ ಸುಮ್ ಬಂದ್ ಬಂದದ್ ಬಿಡ್ತಾ ಇರೋದು. ಇನ್ ಖರ್ಚು ಕಾಸು ಇಲ್ಲದ ರೊಡ್ಬ ತಕ ಹೋಗಿಡ್ಬೇಕು, ಅದಕ್ಕೆ ಬಡ್ಡಿ ಕಟ್ಟಬೇಕು. ಒಂದಿಷ್ಟು ಒಡವೆ ಗಿಡವೆ ಎಲ್ಲ ಮಾಡಿಸ್ಕೊಂಡ್ರ? ಮಾಡಿಸ್ಕೊಂಡ್ವಿ, ಬೇಕಾದಷ್ಟು ಮಾಡಿಸ್ಕೊಂಡು ಮಕ್ಕಳಿಗೂ ಮಾಡೀನಿ. ಒಟ್ಟಿನಲ್ಲಿ ಈ ಜಮೀನಲ್ಲಿ ಕೆಲಸ ಮಾಡಿ ಇಷ್ಟೆಲ್ಲಾನು ನಿಮಗೆ ಮಾಡಿರೋದು. ಎಲ್ಲರಿಗೂ LIC ಪಾಲಿಸಿ ಮಾಡ್ಸಿ 12 ಸೀಟ್ ಎಲ್ಲರಿಗೂ ಕಟ್ಟಿಗೋಯ್ತು. ಆ ಮಗಳಿಗೆಡು ಈ ಮಗಳಿಗೆಡು ಅದು ಮಾಡಿದಿರಿ. ನೀವು ಓದಿಸಿದ್ರೆ ಇನ್ನೇನಾಗ್ಬಿಡ್ತಿದ್ರಿ ರತ್ನಮ್ಮ? ನೀವು ನಮ್ಮ ಅಪ್ಪ ಜಿಪ್ಪಣೆ ಬಡ್ಡಿ ಕೂಡ ಮಾತ್ರ ಮನ ಮಕ್ಕಳಿಗೂ 1 ರೂಪಾಯಿ ಕೊಡ್ತಿತ್ತಿಲ್ಲ. ಓದೋದ್ ಬೇಡ ಅಂತಾನ ಕೈಸ್ತ ಈ ಊರ್ಲಿ 1-2 ಗಂಟೆ ಆಚೆ ತಳೂರು ಅಲ್ಲಿ ಇಲ್ಲಿ ಓದ್ಬೇಕು, ದೂರ ಹೋಗ್ಬೇಕು. ಐಕಳ ಹೊರಗಡೆ ಕೈಸ್ತಿತ್ತಿಲ್ವಲ್ಲ ಮೊದ್ಲು ಎದ್ರಕಡೆ ಎಲ್ಲೂ ಇಲ್ಲ. ಇದ್ದೇ ಕಲ್ತಿಲ್ಲ ನಾನು ಬರೀತಲಲೆ, ಎಲ್ಲ ತಲೆ ಲೆಕ್ಕಾಚಾರ, ದುಡ್ಡು ಕಾಸು ಎಲ್ಲ ಬರೀತಲಲೆ. ಬರೆಯದ್ ಗಿರಿಯೋದಿಲ್ಲ, ಬರೆಯೋದಿಲ್ಲ. ಈಗ ಮತ್ತೆ ಬ್ಯಾಂಕ್ ವ್ಯವಹಾರ ಮಾಡ್ಬೇಕಲ್ಲ. ಬ್ಯಾಂಕ್ ನನ್ನ ಒಬ್ಳ ಸೈನ್ ಮಾಡೋದ್ ಕಲ್ಸ್ಕೊಟ್ರಿ ಇವರು, ಕಲ್ತ್ಕೊಂಡ್ಬಿಟ್ಟು ಸಾಕು. ಸಾಕು, ಸೈನ್ ಕಲ್ತಿದ್ದೀರಾ, ಒಟ್ನಲ್ಲಿ ವ್ಯವಹಾರ ಎಲ್ಲ ಗೊತ್ತಿದೆ. ನೀವು ಹೇಳಿದ್ದು ಮೂರ್ತಿಯವರು ಮಾಡ್ಕೊಂಬತ್ತಾರೆ. ಈಗ ಸುಮಾರು ಜನ ಕಾರ್ಯಕ್ರಮ ಕೇಳ್ತಿರ್ತಾರೆ, ನಾವು ರತ್ನಮ್ನಂಗ ಆಗ್ಬೇಕು, ರತ್ನಮ್ನ ಹತ್ರ ಇನ್ನೊಂದಿಷ್ಟು ವಿಷಯ ತಿಳ್ಕೊಬೇಕು, ಅದೆಂಗ್ ಮಾಡೋದು ಇದೆಂಗ್ ಮಾಡೋದು ಅಂತ ಅಂತವ್ರು ಇರ್ತಾರೆ. ಅದಕ್ಕೆ ನಿಮ್ ದೂರವಾಣಿ ಸಂಖ್ಯೆನ ಹೇಳ್ಬಿಡಿ ಒಂದ್ 2 ಸಲ ನಿಧಾನ ಕನ್ನಡದಲ್ಲಿ ಹೇಳಿ. 9-6-8-6-8-3-6-9-6-3. ಇನ್ನೊಂದ್ಸಲ ಹೇಳಮ್ಮ. 9-6-8-6-8-3-6-9-6-3. 9-6-8-6-8-3-6-9-6-3. ಇದು ರತ್ನಮ್ಮ ಅವರ ಫೋನ್ ಸಂಖ್ಯೆ. ಯಾವಾಗ್ಲೂ ಅವ್ರೇನ್ ಫೋನ್ ಆನ್ ಮಾಡ್ಕೊಂಡಿರಲ್ಲ, ಅವ್ರಿಗೆ ತೊಂದರೆ ಆಗದೆ ಇರೋ ಹಂಗೆ ನೀವು ಬೇಕಾದ್ರೆ ಕರೆ ಮಾಡಿ ರತ್ನಮ್ಮ ನಗ್ನಗ್ತ ಮಾತಾಡ್ತಾರೆ. ರತ್ನಮ್ಮ ಹತ್ರ ಇರುವಂತಹ ಒಂದು ಧೈರ್ಯ, ಆ ಒಂದು ಈ ಕೆಲಸನ ಸಾಧನೆ ಮಾಡ್ಬೇಕು, ಯಾವುದೇ ಕಾರಣಕ್ಕೂ ಕೈ ಕಟ್ಕೊಂಡು ಕೂತ್ರೆ ಆಗಲ್ಲ ಅಂತ. ಬಂಗಾರದ ಮನುಷ್ಯ ಸಿನಿಮಾ ನೋಡಿದ್ದೀನಮ್ಮ? ನಮ್ಮ ಮಟ್ಟಿಲಿ ಕ್ಯಾಸೆಟ್ಗಳು ಪ್ರತಿಯೊಂದ ಪಿಕ್ಚರ್ ನೋವ್ ಅವ, ಆದ್ರೆ ಸಾಕಾಗೋಯ್ತಲ್ಲ ತಗ ಕೆಡ್ಸಿ ಅತ್ತಗ ಅನ್ಬಿಟ್ಟು ಟಿವಿನೂ ಹೆಚ್ಚಿಗೆ ಓಡಿಸಲ್ಲ, ಏನ್ ಓಡಿಸಲ್ಲ, ಬ್ರಿಟ್ ಆಕಾಶವಾಣಿ ಇದೊಂದ ಚೆನ್ನಾಗಿ ಕಾರ್ಯಕ್ರಮ ಚೆನ್ನಾಗಿ ಅದೊಂದೇ ನಾ ಕೇಳೋದು ರೈತರದ ಬಂದು ಸಂದರ್ಶನ ಮಾಡ್ತಾರಲ್ಲ ಅವ್ರ ಕೇಳಿದಾಗ ಹೆಂಗ ಅನ್ಸುತ್ತೆ ಆಗ ನೋಡು ತಿಳ್ಕಲಾವ್ ಕುಸು ಅನ್ನೋದು ನಾನು ಏನ್ ತಿಳಿಬೇಕವ ನಾವ್ ಗೇದೆ ಅವ್ರ ಗೇದು ಅಂತ. ಯಾರಂಗ ಹೇಳೋದು? ನನ್ ಮಗ ಅವನು ಯಾವ ತರದ ಅಭ್ಯಾಸನೂ ಇಲ್ಲ. ನಿಮ್ ಸಂದರ್ಶನ ನಾವು ಡೈಲಿ ಕೇಳ್ತೀವಿ, ಆ ಇದಲ್ಲ ಬೆಳಿಗ್ಗೆ ಹೊತ್ತಾಗ್ತಿದಾರಲ್ಲ ರೆಕಾರ್ಡು, ಅದ್ ಮಾತ್ರ ಕಡ್ಡಾಯವಾಗಿ ಕೇಳಲೇಬೇಕು. ಇವ್ರಂತಾರ ಈ ಸಚಿನ್ ಕತಾಲ್ ದೇಶ ಮಡಗ್ಬೇಕು ಈ ರೇಡಿಯೋ ಅಂತಾರ. ಕಾರ್ಯಕ್ರಮದಿಂದ ವಿಷಯ ಗೊತ್ತಾಗತ್ತೆ ಹಿಂಗೆಲ್ಲ ಹಿಂಗೇನ್ ಗೊತ್ತಾಗತ್ತೆ. ಇನ್ನು ಟಿವಿ ಮೇಲಂತೂ ಅಷ್ಟು ಪಗ್ನಿ ಇಲ್ಲ. ಅಲ್ಲ ನಾನು ಯಾಕೆ ಹೇಳಿದೆ ಅಂದ್ರೆ, ಬಂಗಾರದ ಮನುಷ್ಯ ಸಿನಿಮಾ ಆಡಿದೆಯಲ್ಲ, ಆಗಲ್ಲ ಅಂತ ಕೈ ಕಟ್ಕೊಂಡು ಕೂತ್ರ ಆಗಲ್ಲ, ಕೆಲಸ ಮಾಡ್ಬೇಕು ಅಂತ ಇದೆಯಲ್ಲ, ನೀವು ಅದಕ್ಕೆ ತಕ್ಕಂಗೆ ನೀವು ಬದುಕ್ತಾ ಇದೀರಲ್ಲ ಅದಕ್ಕೆ ಹೇಳಿದೆ. ನಾನು 1.5 ಎಕರೆ ಜಮೀನು ಹಿಡ್ದಿ ಒತ್ತೊರೆ ಹಿಡ್ದು ರಿಕಾರ್ಡ್ ಪಕ್ಕಡೆ ಎಲ್ಲಾರ ನನ್ನ ಮಗಳವ ಜುಮ್ಕಿವಲ್ಲ ಮುಡಗಿಸಿ ಖಾತ ಮಾಡಿಸಿ ಒಂದು 6 ಗಂಟೆ ತಿರ್ಗಿಸ್ತೀವ್ರ ಮಾಡಿಸ್ಬಿಡಿ ನಾವು ಗಟ್ಟಿಯಾಗಿದ್ದಲ್ಲಿ ದರ್ಕಾಸ ನಮ್ ಜಮೀನ ಮೇಲೆ ಅದ್ನ ಹಿಡ್ದೀನಿ ನಾನು. ಇವ್ರು ಬೇಡ ಬಿಟ್ಬಿಡು ಇದು ಒಳ್ಳೇದಲ್ಲ, ಜಮೀನು ಇರೋರು ಜಮೀನು ಇಟ್ಕೊಂಡಾರ ಅಂದ್ರೆ ಯಾಕೆ ಹಿಡಿಬಾರ್ದು? ಪಕ್ಕದಲ್ವಾ ಒಳ್ಳೆಯವನೆ ಬಂದನ ಕೆಟ್ಟವನೇ ಬಂದನ, ನಿಮ್ಗೆ ಬುದ್ಧಿ ಇಲ್ಲ ಹೋಗಿ ಅನ್ಬಿಟ್ಟು ಹಿಡ್ದಿ. ಇವತ್ತು ಜಗಳ ಸಿಕ್ಕಬಿಟ್ಟ ಜಗಳ ಬೇಡ ಅಂತ ಇವರು ಬೇಕು ಅಂತ ನಾನು. ಆಗ ನನ್ನ ಐಕ 1-5 ವರ್ಷದ್ದು, 1-8 ವರ್ಷದ್ದು, 1-3 ವರ್ಷದ್ದು, ಆ ವೈಕಳ ಕೈಲಿ ಕಲ್ಲು ಗೋರ್ಸಿನಿ ಮನಿ ನಾವು ಹೊಸ್ದಾಗ ಜಮೀನು ಇಡ, ಇವ್ರ ಜಮೀನು ಇವರೇ ಮಡಿಕೊಳ್ಳಿ ನಮ್ಮ ಮದ್ನೇ ಇರಲೇ ಮಾಡ ಅವನ ಕಣ್ಣಿಗೆ ನಡ್ಕೊಂಡು. ಆಮೇಲೆ ಸರಿ ಹೋದ್ರು ಮೂರ್ತಿಯವರು. ಆಮೇಲೆ ಅಂತಾರ ಅಯ್ಯೋ ನೀ ಹಿಡಿದ್ರೆ ಸರಿ, ಎಂಟಾಳ ಕರ್ಕೋಗಿ ಒಂದಿನ ಕಲ್ಲಾಯಿಸ್ತಿ, ಹತ್ತಾಳ ಕರ್ಕೋಗಿ ಸುರಿಸ್ತಿ, ಕೊನ ಲಾಸ್ಟ್ ನಲ್ಲಿ ಎಲ್ಲ ಬೆಲ್ದಾನ ಮಾಡಿಸ್ಬಿಡು ರತ್ನಿ ಅಂದ್ರು. ಆಗಾಯ್ತು ಬಿಡು ಅನ್ಬಿಟ್ಟು 2,000 ರೂಪಾಯಿ ಎದ್ದಕ್ಕ ನಿಮ್ಗಿಂತ ಹೆಚ್ಚಾನ್ಬಿಟ್ಟು ಮಾಡಿಸ್ಬಿಟ್ಟು ಒಂದು ಕಪ್ಪು ಜಮ್ಮ ಬಿಟ್ಟು ಕಡ್ದು ಬಂದ್ಬಿಟ್ಟ. ಈಗ ಚೆನ್ನಾಗಿದೆ. ಈಗಲ್ಲಿ ಏನ್ ಹಾಕಿದೀರಿ? ಹತ್ತಿ ಹಾಕಿದಿರಿ. ನೋಡಿದ್ರ ಅವಾಗ ಪ್ರಯತ್ನ ಪಟ್ಟಿದ್ದಕ್ಕೆ ಸುಖವಾಗಾಯ್ತು. ಈಗ ಒಳ್ಳೇದು ರತ್ನಮ್ಮ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ, ನಿಮ್ ಮಾತನ್ ಬೇರೆಯವರು ಕೇಳಿರ್ತಾರೆ, ಅವ್ರಿಗೂ ಸಂತೋಷ ಆಗಿರುತ್ತೆ. ಇಷ್ಟೊತ್ತು ನಮ್ ಜೊತೆ ನಿಮ್ಮ ಜೀವನದ ಅನುಭವ ಎಲ್ಲ ಹಂಚ್ಕೊಂಡಿದ್ದೀರಿ. ನಮಸ್ಕಾರ. ನಮಸ್ಕಾರ.